ಪ್ರಗತಿಪರ ಯುವ ಕೃಷಿಕರಾದ ಲಕ್ಷ್ಮೀಶ ಅವರು ನಮ್ಮೊಂದಿಗೆ ಇದ್ದಾರೆ. ಸುಮಾರು 12 ಎಕರೆ ಜಮೀನಿದೆ, ಅದರಲ್ಲಿ ತೆಂಗು, ಬಾಳೆ, ಕೋಕೋ ಇವನ್ನ ಪ್ರಧಾನವಾಗಿ ಬೆಳೆದುಕೊಳ್ತಾರೆ. ಅಲ್ಪ ಸ್ವಲ್ಪ ಜಾಯಿಕಾಯಿ, ಸೇಬು, ಚಕ್ಕೋತ ಮತ್ತೆ ಎರೆಹುಳುಗಳನ್ನ ಸಾಕೊಂಡಿದ್ದಾರೆ. ಪಪ್ಪಾಯ ಒಂದಷ್ಟಿದೆ, ಬೇರೆ ಬೇರೆ ತರಹದ ಒಂದಷ್ಟು ಗೆಣಸನ್ನು ಕೂಡ ಬೆಳೆದುಕೊಳ್ತಾರೆ. ಇತ್ತೀಚೆಗೆ ಹೆಚ್ಚು ಸದ್ ಮಾಡ್ತಾ ಇರತಕ್ಕಂತಹ ಬಳ್ಳಿ ಆಲೂಗಡ್ಡೆಯನ್ನು ಕೂಡ ಅವರು ಬೆಳೆದುಕೊಂಡಿದ್ದಾರೆ. ಮೀನ್ ಕೃಷಿ ಮಾಡ್ತಾರೆ, ಮೊಲ ಸಾಕಾಣಿಕೆಯನ್ನ ಮಾಡ್ತಾರೆ, ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ಕೊಂಡಿದ್ದಾರೆ, ಕುರಿ ಜೇನು ಕೃಷಿಯನ್ನು ಕೂಡ ಮಾಡ್ತಾರೆ, ಬೆಣ್ಣೆ ಹಣ್ಣಿನ ಗಿಡಗಳನ್ನು ಕೂಡ ಹಾಕೊಂಡಿದ್ದಾರೆ. ಒಟ್ಟಾರೆ ಸಮಗ್ರ ಕೃಷಿಯನ್ನ ಅವರು ಮಾಡ್ತಾ ಇದ್ದಾರೆ. ಅವರ ಸಮಗ್ರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಲಕ್ಷ್ಮೀಶ ಅವರಿಂದ ಕೇಳಿ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಲಕ್ಷ್ಮೀಶ ಅವರಿಗೆ. ನಮಸ್ಕಾರ. ಎಷ್ಟು ವಯಸ್ಸು ನಿಮ್ಗೆ ಲಕ್ಷ್ಮೀಶ ಅವ್ರಿ? ನನ್ನ 38. 38 ವರ್ಷ ಆಯ್ತು. ಏನ್ ಓದಿದ್ರಿ ತಾವು? ನಾವು SSLC. ಮುಂದಕ್ಕೆ ಯಾಕೆ ಓದ್ಲಿಲ್ಲ? ನನಗೆ ನನ್ನ ಮನೆಯ ಕಾರಣಾಂತರಗಳಿಂದ ಕೆಲವು ಅಡೆತಡೆಗಳು ಬಂದು ಅದರಿಂದ ಓದಕ್ಕಾಗಲಿಲ್ಲ. ಹಂಗಾಗಿ ನನ್ನ ತಂದೆಯವರು ಕೃಷಿ ಮಾಡ್ಕೊಂಡ್ ಬರ್ತಾ ಇದ್ರು, ಹಂಗಾಗಿ ನಾನು ಕೃಷಿ ಕಡೆ ಹೆಚ್ಚು ತೊಡಸ್ಕೊಂಡೆ. ಹಂಗಾಗಿ ತಂದೆಯವರು ಮಾಡ್ಕೊಟ್ಟಿದ್ದಂತ ಎಲ್ಲಾ ಕೆಲಸಗಳನ್ನು ನಾನು ಮಾಡ್ಕೊಂಡು ಅದರಲ್ಲಿ ಹೊಸದಾಗಿ ಇವಾಗ ಹೊಸ ಹೊಸ ಬೆಳೆಗಳು, ಹೊಸ ಹೊಸದಾಗಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೊಲ ಸಾಕಾಣಿಕೆ ಈ ತರದ್ದು, ಮತ್ತೆ ಹೊಸ ಹೊಸ ಹಣ್ಣಿನ ಗಿಡಗಳನ್ನೆಲ್ಲ ಇವಾಗ ಮಾಡಿ ಅದ್ರ ಜೊತೆಗೆ ಕೋಕೋ ಅಂತ ಹೊಸ ಬೆಳೆ ಅದನ್ನ ಇವಾಗ ಎಲ್ಲ ಪರಿಚಯ ಮಾಡ್ತಿದ್ದಾರೆ. ತೋಟಗಾರಿಕೆ ಇಲಾಖೆಯವರು ಅವ್ರ ಕಡೆಯಿಂದ ಅವ್ರ ಮಾರ್ಗದರ್ಶನದಲ್ಲಿ ಕೋಕೋ ಬೆಳೆನ ಮಾಡಿದ್ದೀನಿ. ಅದರಲ್ಲೂ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ ಗಿಡ. ಇನ್ನೇನು 1 ವರ್ಷ 2 ವರ್ಷದಲ್ಲಿ ನನಗೆ ಇಳುವರಿ ಬರೋ ಸ್ಟೇಜ್ ಇದೆ ಅದು. ಹಾಗಾಗಿ ಈಗ ನಾನು ಓದ್ಬಿಟ್ಟು ಒಳ್ಳೆ ಕೆಲಸಕ್ಕೆ ಹೋಗಿದ್ರು ನನಗೆ ಒಳ್ಳೆ ಇದಾಗ್ತಿತ್ತು ಅಂತ ಅನ್ಸಿತ್ತಿಲ್ಲ. ಇವಾಗ ನನಗೆ ಕೃಷಿನಲ್ಲೇ ಒಳ್ಳೆ ನೆಮ್ಮದಿ ಇದೆ. ಆದಷ್ಟು ನನ್ನ ಹೆಂಡತಿ, ನಾನು, ನನ್ನ ಅಮ್ಮ ಇದ್ದಾರೆ, ಎಲ್ಲ ಸೇರ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಂಗಾಗಿ ನನಗೆ ಕೃಷಿನಲ್ಲೇ ಒಳ್ಳೆ ಆದಾಯ ಬರ್ತಾ ಇದೆ. ಯಾವ ಇಂಜಿನಿಯರ್ಗೂ ಏನು ಕಮ್ಮಿ ಇಲ್ಲ. ಹೆಚ್ಚು ಕಮ್ಮಿ 1 ವರ್ಷದಲ್ಲಿ ನನಗೆ 15-20 ಲಕ್ಷದವರೆಗೂ ನನಗೆ ಆದಾಯ ಸಿಗ್ತಾ ಇದೆ ಅದರಲ್ಲಿ, ನಾನು ಮಾಡಿರೋ ಬೆಳೆಗಳಲ್ಲಿ. ಹಾಗಾಗಿ ನನಗೆ ಇನ್ ಮುಂದೂ ಇನ್ನೂ ಹೊಸ ಹೊಸದಾಗಿ ಏನಾದರೂ ಮಾಡಿಕೊಂಡು ಕೃಷಿನಲ್ಲೇ ಮುಂದೆ ಹೋರಿಬೇಕು ಅಂತ ಅನಿಸ್ತಾ ಇದೆ. ಮನೆಯಲ್ಲಿ ಓದಬೇಕು ಅಂತ ಹೇಳಿ ಏನು ಒತ್ತಡ ಇರಲಿಲ್ವಾ? ಇಲ್ಲ, ನಮ್ಮ ಮನೆಯಲ್ಲಿ ಸ್ವಲ್ಪ ಅವತ್ತಿನ ಕಾಲದಲ್ಲಿ ಓದ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತಗೊಳ್ಳಿಲ್ಲ ನಮ್ಮ ಫ್ಯಾಮಿಲಿಯವರು ಅಂತ ನನಗೆ ಅನಿಸ್ತು. ಹಾಗಾಗಿ ನಾನು ಮುಂದುವರಿಯಕ್ಕೆ ಹೋಗಿಲ್ಲ ಓದಲಿ. ಅವಾಗೆಲ್ಲ ನಮ್ಮ ಫ್ಯಾಮಿಲಿಯವರು ತುಂಬಾ ಬಡತನದಲ್ಲಿದ್ರು, ಆಸ್ತಿ ಒಂದೂ ಮಾಡಿದ್ರು, ಜಮೀನ್ ಮಾಡಿದ್ರು, ಆದ್ರೆ ಅದನ್ನ ಯಾವ ರೀತಿ ಮಾಡ್ಕೋಬೇಕು ಅಂತಿಲ್ಲ, ಬರೀ ತೆಂಗೊಂದ್ ಮಾಡಿದ್ರು ಅಷ್ಟೇ. ಅವರು ಇನ್ನ ಬೇರೆ ಯಾವುದೇ ಹೊಸ ಬೆಳೆಗಳು ಯಾವ್ದು ಮಾಡ್ತಿರ್ಲಿಲ್ಲ. ತೆಂಗೊಂದ್ ಮಾಡಿದ್ರು, ಅದ್ರ ಜೊತೆಗೆ ರಾಗಿ ಮತ್ತೆ ಜೋಳ ಇಂಥದನ್ನ ಬೆಳ್ಕೊಳ್ತಿದ್ರು. ಇವಾಗ ನಾವು ಅದ್ರ ಜೊತೆಗೆ ಬೇರೆ ಹೊಸ ಹೊಸ ಬೆಳೆಗಳನ್ನ ಮಾಡ್ಕೊಂಡು ನಾವು ಮುಂದುವರಿತಾ ಇದೀವಿ. ಎಷ್ಟು ಒಟ್ಟಾರೆ ಜಮೀನ್ ಇದೆ ಲಕ್ಷ್ಮೀಶ ನಿಮ್ಗೆ? ನಮ್ದು ಒಟ್ಟಿಗೆ 12 ಎಕರೆ ಜಮೀನ್ ಇದೆ. 12 ಎಕರೆ ಜಮೀನಲ್ಲಿ ಎಷ್ಟೆಷ್ಟು ಎಕರೆನಲ್ಲಿ ಏನೇನು ಬೆಳೆಗಳನ್ನ ಮಾಡಿದಿರಾ? ಒಟ್ಟಾರೆ ಎಷ್ಟು ಬೆಳೆ ನಿಮ್ಮ ಜಮೀನಲ್ಲಿದೆ, ಅದ್ರ ಬಗ್ಗೆ ವಿವರವಾಗಿ ಹೇಳಿ. ಈಗ ನಂದು 12 ಎಕರೆ ಜಮೀನಿನಲ್ಲಿ 1-8 ಎಕರೆ ತೆಂಗಿದೆ. 8 ಎಕರೆ ತೆಂಗಿನ ಜೊತೆಗೆ ಬಾಳೆನೂ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಇಂಟರ್ಕ್ರಾಫ್ಟ್ ಆಗಿ ಕೋಕೋ ಬೆಳೆಯನ್ನ ಮಾಡಿದ್ದೀನಿ. ಅದಲ್ಲದೆ ನಾನು ಬೇರೆ ಜಮೀನುಗಳಲ್ಲಿ ಅಲಸಂದೆ, ಜೋಳ ಈ ತರದೆಲ್ಲ ಬೆಳ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಇವಾಗ ಕುರಿ ಸಾಕಾಣಿಕೆ ಮಾಡ್ಕೊಂಡಿದ್ದೀನಿ, ಮೊಲ ಸಾಕಾಣಿಕೆ ಇದೆ, ಕೋಳಿ ಸಾಕಾಣಿಕೆ ಮಾಡಿದ್ದೀನಿ. ಅದ್ರ ಜೊತೆಗೆ ನಾನು 1 ಎಕರೆನಲ್ಲಿ ಇವಾಗ ಶುರು ಮಾಡಿರೋದು ಎಲ್ಲಾ ವೆರೈಟಿ ಫ್ರೂಟ್ಸ್, ಅಂದ್ರೆ ನನ್ನ ಮನೆಗೆ ಏನು ಹಣ್ಣುಗಳ ಅವಶ್ಯಕತೆ ಇದೆ ಅದನ್ನ ನನ್ನ ಜಮೀನಲ್ಲೇ ಬೆಳ್ಕೋಬೇಕು ಅಂತ ಇವಾಗ ನಾನು ಪ್ರಯತ್ನ ಪಟ್ಟಿದ್ದೀನಿ. ಅದನ್ನ ಅಲ್ಲೇ ನಾನು 50% ಕೆಲಸ ಮುಗಿಸ್ಕೊಂಡಿದ್ದೀನಿ. ಇನ್ನೊಂದು 4-5 ವರ್ಷದಲ್ಲಿ ನನಗೆ ಅದರಲ್ಲೂ ಫಲ ಸಿಗುತ್ತೆ, ಅದ್ ನನ್ನ ಮನೆಗೆ ಆಗುತ್ತೆ. ಆಮೇಲೆ ನಾನು ಅದಕ್ಕಿಂತ ಹೆಚ್ಚಾಗಿ ನಮ್ಮ ರೈತರುಗಳಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ಆದಷ್ಟು ರೈತರುಗಳು ತೆಂಗಿನ ಮರ ಇಟ್ಕೊಂಡಿದ್ದಾರೆ. ತೆಂಗಿನ ಮರದಲ್ಲಿ ಒಳ್ಳೆ ತೆಂಗಿನಕಾಯಿ ಸಿಗುತ್ತೆ, ಅದ್ರ ಕೊಬ್ಬರಿ ಮಾಡ್ಕೋತೀವಿ ನಾವು. ಆ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಕೋಬೇಕು ಅಂತ ನಾನು ಫಸ್ಟ್ನೇದಾಗಿ ಹೇಳ್ತೀನಿ. ಎಂತೆಂಥದ್ದು ಕೆಟ್ಟೋಗಿರೋ ಎಣ್ಣೆ ಎಲ್ಲ ತಂದ್ಬಿಟ್ಟು ನಾವು ಅಡುಗೆ ಮಾಡ್ಕೊಂಡು ತಿಂತಾ ಇದೀವಿ ಇವಾಗ, ಅದರಲ್ಲಿ ಕ್ಯಾನ್ಸರ್ ಮಾರಕ ಎಲ್ಲ ಇದೆ. ಹಂಗಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ, ಇವಾಗ ಆದಷ್ಟು ನಾವು ನಮ್ಮನೇಲಿ ಸಿಗುವಂತ ಚೆನ್ನಾಗಿರೋ ಕೊಬ್ಬರಿಗಳನ್ನ ತಗೊಂಡು ಅದನ್ನ ಎಣ್ಣೆ ಆಡಿಸ್ಕೊಂಡು ನಾವು ಉಪಯೋಗಿಸ್ಬೇಕು. ನಾನು ಹೆಚ್ಚು ಕಮ್ಮಿ 4-5 ವರ್ಷ ಆಯ್ತು ನಾನು ಕೊಬ್ಬರಿ ಎಣ್ಣೆನೂ ಉಪಯೋಗಿಸ್ತಾ ಇದ್ದೀನಿ ಇವಾಗ. ನಾನು ನನ್ನ ಜೊತೆ ಏನು ಸ್ನೇಹಿತರುಗಳಿದ್ದಾರೆ ರೈತರುಗಳು, ಅವ್ರಿಗೆಲ್ಲ ಅದನ್ನೇ ಹೇಳ್ತಿದ್ದೀನಿ, ಕೊಬ್ಬರಿ ಎಣ್ಣೆ ಉಪಯೋಗಿಸಿ ಅಂತ. ಅದು ತುಂಬಾ ಒಳ್ಳೇದು, ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇವತ್ತು ನಾನು ತಿಳ್ಕೊಂಡ ಮಟ್ಟಿಗೆ ನಾನು ಅಮೆರಿಕ ಇಂತ ಬೇರೆ ಬೇರೆ ದೇಶಗಳಲ್ಲಿ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಿದ್ದಾರೆ, ಅಂದ್ರೆ ಕಡಿಮೆ ಪ್ರಮಾಣ, ಅಲ್ಲೆಲ್ಲ ತೆಂಗು ಜಾಸ್ತಿ ಇಲ್ಲ, ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿ ಉಪಯೋಗಿಸ್ತಿದ್ದಾರೆ. ಅಲ್ಲಿ ನಾನ್ ತಿಳ್ಕೊಂಡ ಮಟ್ಟಿಗೆ 4,000 ಹೇಳ್ತಾರೆ 1 kg ಕೊಬ್ಬರಿ ಎಣ್ಣೆಗೆ. ಆದ್ರೆ ನಮ್ಮಲ್ಲಿ ಸಿಗೋದಷ್ಟು 250-300 ರೂಪಾಯಿಗೆ ಒಳ್ಳೆ ಕೊಬ್ಬರಿ ಎಣ್ಣೆ ಸಿಗುತ್ತೆ. ಆದ್ರೆ ಇಷ್ಟೊಂದು ಕಮ್ಮಿ ಸಿಕ್ಕಿದ್ರು ನಮ್ ಜನಗಳು ತಿಂತಾ ಇಲ್ಲ, ಬೇರೆ ಫಾರಿನ್ ಕಂಟ್ರಿಯಿಂದ ಬರೋ ಎಣ್ಣೆಗಳನ್ನೆಲ್ಲ ಇಲ್ಲಿ ತಿಂತಿದ್ದಾರೆ. ಹಂಗಾಗಿ ಆದಷ್ಟು ಕೊಬ್ಬರಿ ಎಣ್ಣೆ ಉಪಯೋಗಿಸಿ ಅಂತ ನಾನು ನಮ್ಮ ರೈತರಲ್ಲಿ ಜಾಸ್ತಿ ಹೇಳಕ್ ಇಷ್ಟಪಡ್ತೀನಿ. ಅದು ಅಲ್ದೇನೆ ಸಮಗ್ರ ಕೃಷಿ ಮಾಡ್ಬೇಕು. ಯಾರೇ ಮಾಡಿದ್ರು ಇವಾಗ ಒಂದೇ ಬೆಳೆಗೆ ನಾವು ಅಡಿಟ್ ಆಗ್ಬಾರ್ದು, ಸಾಕಷ್ಟು ಬೇರೆ ಬೇರೆ ಬೆಳೆಗಳನ್ನ ಮಾಡ್ಬೇಕು. ಒಂದ್ ಬೆಳೆನಲ್ಲಿ ರೈಟ್ ಸಿಗ್ಲಿಲ್ಲ ಅಂದ್ರೂ ಇನ್ನೊಂದ್ ಬೆಳೆನಲ್ಲಿ ನಿಮಗೆ ಬೆಲೆ ಸಿಕ್ಕೇ ಸಿಗುತ್ತೆ. ಅದರ ಜೊತೆಗೆ ನಾವು ಈಗ ಸಾವಯವ ಕೃಷಿ ಮಾಡ್ಕೋಬೇಕು. ಸಾವಯವ ಕೃಷಿ ಅಂದ್ರೆ ನಾವ್ ಈಗೇನ್ ಪಟರ್ಟಿಲೈಸರ್ ಗೊಬ್ಬರಗಳನ್ನ ತಗೊಂತೀವಿ ಈ ಅಂಗಡಿಗಳಲ್ಲಿ, ಆದ್ರೆ ಸಿಕ್ಕಾಬಟ್ಟೆ ರೇಟು ಇದೆ, ನಮ್ಮ ಭೂಮಿನೂ ಹಾಳಾಗ್ತಾ ಇದೆ. ಅದರಲ್ಲಿ ಆದಷ್ಟು ನಾವೇನ್ ಮಾಡ್ಬೇಕು, ತರ್ಗಲೆಗಳನ್ನ ಉಪಯೋಗಿಸಬೇಕು, ಎರೆಹುಳು ಗೊಬ್ಬರ ಮಾಡ್ಕೋಬೇಕು, ನಮ್ಮ ಕೊಟ್ಟಿಗೆ ಗೊಬ್ಬರನ ನಮ್ಮ ಜಮೀನಿಗೆ ಉಪಯೋಗಿಸ್ಕೋಬೇಕು. ಆಮೇಲೆ ಇವಾಗೆಲ್ಲ ಹೊಸ ಹೊಸ ಬಂದಿದೆ, ಜೀವಾಮೃತ ಅಂತ ಬಂದಿದೆ, ಅಂತವನ್ನೆಲ್ಲ ನಾವು ಮಾಡ್ಕೋಬೇಕು. ಆದಷ್ಟು ಮಾಡ್ಕೊಂಡಾಗ ನಮ್ಮ ಭೂಮಿನೂ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ನಾವೇನು ನಾವು ಬೆಳ್ಕೊಂಡಿದ್ರಲ್ಲಿ ನಾವು ತಿಂದು ಉಳ್ಕೊಂಡಿದ್ದನ್ನ ನಾವು ಮಾರೋದು. ಹಂಗಾಗಿ ನಮ್ಮ ಸ್ವಂತಕ್ಕೆ ಏನು ಉಪಯೋಗಿಸ್ತೀವಿ ಅಂತಂದ್ರೆ ನಾವು ಚೆನ್ನಾಗಿ ಬೆಳ್ಕೋಬೇಕು. ಆಮೇಲೆ ನಾವು ಬೇರೆಯವರೇ ಬೆಳ್ಕೊಟ್ಟಾಗಲೂ ನಾವು ಬೆಳ್ಕೊಟ್ಟಿದ್ದಕ್ಕರ ಒಂದು ಇದಾಗಬೇಕು, ಪ್ರಯೋಜನ ಆಗಬೇಕು ಅಂದ್ರೆ ನಾವು ಆದಷ್ಟು ಸಾವಯವದಲ್ಲಿ ಕೆಮಿಕಲ್ ಉಪಯೋಗಿಸ್ತಾನೆ ಬೆಳೆದು ಕೊಟ್ರೆ ನಮಗೂ ಒಂದು ಇದಾಗುತ್ತೆ, ಅವರು ಚೆನ್ನಾಗಿರ್ತಾರೆ, ಅವ್ರ ಹೆಲ್ತ್ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಆದಷ್ಟು ಸಾವಯವ ಮಾಡ್ಕೋಬೇಕು, ಸಮಗ್ರ ಕೃಷಿ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾವು ಏನ್ ಮಾಡ್ತಾ ಇದೀವಿ ಅದರಲ್ಲಿ ನಾವು ರೈತರು ಇನ್ನೊಂದು ಹೇಳ್ತಾರೆ, ರೈತರು ಏನೇ ಮಾಡಿದ್ರು ಮುಂದೆ ಬರಲ್ಲ ಅಂತ ಹೇಳ್ತಾರೆ. ನನ್ನ ದೃಷ್ಟಿ ಆಗಿಲ್ಲ, ನಾನು ತುಂಬಾ ವರ್ಷ ನಾನು ಏಳು ಬೀಳುಗಳನ್ನ ಕಂಡಿದ್ದೀನಿ ಅದರಲ್ಲಿ. ಆದ್ರೆ ಇವತ್ತು ನನ್ನ ಪ್ರಕಾರ ರೈತರು ಶ್ರಮ ಪಟ್ಟು ಅದ್ರಲ್ಲಿ ಆಸಕ್ತಿ ವಹಿಸಿ ಮಾಡಿದ್ರೆ ನಿಜವಾಗ್ಲೂ ಮೇಲೆ ಬರ್ತಾರೆ, ಅದರಲ್ಲಿ ತುಂಬಾ ಆದಾಯ ಐತೆ. ನಾವು ಏನೋ ಒಂದು ಬೆಳೆ ಹಾಕೋದು, ಅದು ರೇಟು ಹೆಚ್ಚಿಗೆ ರೇಟ್ ಇದ್ದಾಗ ಬೆಳೆ ಹಾಕ್ತಿವಿ, ಅದು ರೇಟ್ ಬಿದ್ದೋಯ್ತಾ ಅವಾಗ ಕೈ ಬಿಟ್ಬಿಡ್ತೀವಿ ನಾವು, ಅದನ್ನ ಮಾಡಕ್ ಹೋಗಲ್ಲ ನಾವು. ಆಗ ಏನ್ ಮಾಡ್ಬೇಕು ಅಂದ್ರೆ ನಾವು ರೇಟ್ ಬೀಳಲಿ ಹೇಳಿ ಮಾಡ್ತಾ ಇರ್ಬೇಕು, ಅದ್ರ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನ ಹಾಕಬೇಕು. ಈಗ ನಾವು ತೆಂಗು ನಾನ್ ನೋಡಿದ ಮಟ್ಟಿಗೆ ನಮ್ಮೂರ್ನಲ್ಲೇ ತಗೊಂಡ್ರು, ಹೆಚ್ಚಿಗೆ ನಾವು ಒಂದ್ ನೂರ್ ಮನೆ ಇದೆ ನಮ್ಮೂರಲ್ಲಿ, ಆ ನೂರ್ ಮನೆನವರು ತೆಂಗಿದೆ, ಆ ತೆಂಗೊಳಗಡೆ ಏನು ಹಾಕಿಲ್ಲ. ಈ ಮಾಮೂಲಿ ದನಗಳಿಗೆ ಮೆಕ್ಕೆಜೋಳ ಬೆಳೀತಾರೆ, ಇಲ್ಲ ಅಲ್ಸಂದೆ ಹಾಕೋತಾರೆ ದನಗಳಿಗೆ ಅಷ್ಟೇನೆ, ಅದ್ರ ಜೊತೆಗೆ ಇಂಟರ್ಕ್ರಾಫ್ಟ್ ಅಂತ ಏನು ಮಾಡಲ್ಲ. ತೆಂಗು ಬಿಟ್ರೆ ಅದರಲ್ಲಿ ಪೂರ್ತಿ ಜಮೀನ್ ಖಾಲಿ ಬಿದ್ದಿರೋದು. ಅದ್ರ ಜೊತೆ ನಾವು ಬೇರೆ ಏನಾದ್ರು ಬೆಳೆ ಮಾಡ್ಕೋಬೇಕು, ಬೇರೆ ಬೆಳೆ ಮಾಡಕ್ಕೆ ತುಂಬಾ ಅವಕಾಶ ಇದೆ ತೆಂಗುನಲ್ಲಿ. ಹಂಗಾಗಿ ಬರೀ ತೆಂಗುಗೋಸ್ಕರ ಸೀಮಿತ ಆಗ್ಬಾರ್ದು. ಇವಾಗ ಕೋಕೋ ಅಂತ ಬೆಳೆಗಳನ್ನ ಮಾಡ್ಕೋಬೇಕು. ಕೋಕೋದಲ್ಲಿ ನಾನ್ ನೋಡಿದ ಮಟ್ಟಿಗೆ, ನಾನು ಕೆಲವೊಂದು ತೋಟ ನೋಡಿದ ಮಟ್ಟಿಗೆ, ಇವಾಗ ಹೆಂಗೆ ಅಂದ್ರೆ ಕೋಕೋ ಗಿಡದಲ್ಲಿ ಒಂದು ವರ್ಷಕ್ಕೆ 1000-1200 ಕೆಜಿ ಎಲೆ ಬೀಳುತ್ತೆ. ಅದು ನಮ್ಮ ತೆಂಗಿನ ತೋಟಕ್ಕೆ ಆಗ್ಬೋದು, ಕೋಕೋ ಗಿಡಕ್ಕೆ ಆಗ್ಬೋದು, ಅದಕ್ಕೆಲ್ಲ ಆಗಿ ಹೆಚ್ಚಾಗುತ್ತೆ. ಬೇರೆ ತೋಟಕ್ಕೆ ತೆಗೆದ್ಬಿಟ್ಟು ಹಾಕ್ಬೋದು. ಆಮೇಲೆ ನಂದು ಇನ್ನೊಂದು ಏನ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಜೀರೋ ಕಲ್ಟಿವೇಶನ್, ಉಳುಮೆ ಮಾಡಲ್ಲ ತೋಟನ. ಉಳುಮೆ ಮಾಡದೇ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನನಗೆ ಉಳುಮೆ ಮಾಡೋ ಕೂಲಿ ಉಳಿಯುತ್ತೆ, ಅದೇ ಕೂಲಿ ಟ್ರ್ಯಾಕ್ಟರ್ ಬಾಡಿಗೆ ಎಲ್ಲ ಏನ್ ಬರುತ್ತೆ, ಆ ದುಡ್ಡನ್ನ ನಾನು ಏನ್ ಮಾಡ್ತೀನಿ, ದೊಡ್ಡಬಳ್ಳಾಪುರದಿಂದ ಕುರಿ ಗೊಬ್ಬರ ತರ್ಸ್ಕೊತಾ ಇದ್ದೀನಿ. ಆ ಕುರಿ ಗೊಬ್ಬರ ತರ್ಸ್ಕೊಂಡು ಅದನ್ನ ನಮ್ಮ ತೋಟಕ್ಕೆ ಹಾಕ್ತಾ ಇದ್ದೀನಿ. ಈಗ ಕೋಕೋ ನಂದು ಇನ್ನೂ ಚಿಕ್ಕದಿರೋದ್ರಿಂದ ನೆಕ್ಸ್ಟ್ ಇನ್ನೊಂದ್ 2 ವರ್ಷ ಕಳೆದ್ಮೇಲೆ ನನಗೆ ಅದು ಬೇಕಾಗಲ್ಲ, ಇವಾಗ ರೀಸೆಂಟ್ ಆಗಿ ತರ್ಸ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಕೋಕೋ ಹಾಕಿದ್ರೆ ನಮ್ ತೋಟದಲ್ಲಿ ಈಗ ಏನು ಈ ಕೆಲವರು ಹೇಳ್ತಾರೆ ಶತೆ ಬೆಳ್ಕೊಳ್ಳುತ್ತೆ ಅಂತ, ಅದು ಯಾವುದೇ ಕಸ ಕಡ್ಡಿ ಬೆಳೆಯಲ್ಲ, ಏನಾಗಿದ್ರೆ ಎಲೆನೆ ತೋಟದ ತುಂಬಾ ಎಲೆನೆ ಇರುತ್ತೆ. ಹಂಗಾಗಿ ಕೋಕೋನ ಆರಾಮಾಗಿ ಮಾಡ್ಬೋದು. ಕೆಲವರು ಹೇಳ್ತಾರೆ ನನ್ನ ತೋಟ ಕಾಡಾದಂಗಾಗುತ್ತೆ, ಹಂಗೆ ಉಳುಮೆ ಮಾಡ್ದೇನೆ ಬಿಟ್ಬಿಟ್ರೆ ಜೀರೋ ಕಲ್ಟಿವೇಷನ್ ಮಾಡಿದ್ರೆ ಅಂತ. ಆತರ ಏನಾಗಲ್ಲ ನನ್ನ ಪ್ರಕಾರ, ಉಳುಮೆ ಮಾಡ್ದಲೆ ಇದ್ರೆ ಆಮೇಲೆ ಏನಾಗುತ್ತೆ ಅಂದ್ರೆ ತೆಂಗಿನ ಮರದಲ್ಲಿ ಸಣ್ಣ ಸಣ್ಣ ಬೇರ್ಗಳಿರುತ್ತೆ, ಆ ಬೇರ್ಗಳು ಏನಾಗುತ್ತೆ ನಾವು ಹೆಚ್ಚಿಗೆ ಇವಾಗ ನಮ್ಮ ರೈತರು ಏನ್ ಮಾಡ್ತಾ ಇದ್ದಾರೆ ರೋಟ್ ರೋಡಿಸ್ತಾ ಇದಾರೆ, ಉಳುಮೆ ಮಾಡೋದು ಎಲ್ಲ ಪೂರ್ತಿ ಎಲ್ಲ ಇರೋದನ್ನೆಲ್ಲ ಕಟ್ ಮಾಡಿ ಬಿಸಾಡುತ್ತೆ. ನಮ್ಮ ತೆಂಗಿನ ಮರ ಬೇರು ಏನು 1/2 ಒಂದ್ ಇಂಚ್ ಒಳಗಡೆ ಇರುತ್ತೆ, ಸಣ್ಣ ಬೇರ್ಗಳೆಲ್ಲ ಗೊಬ್ಬರ ತಗೊಳ್ಳುವಂತ ಪ್ರೋಟೀನ್ ಅಂಶ ತಗೊಳ್ಳುವಂತ ಬೇರ್ಗಳೆಲ್ಲ ಮೇಲ್ಗಡೆ ಇರುತ್ತೆ, ಅದನ್ನ ನಾವು ರೋಟ್ರಲ್ಲಿ ಕಟ್ ಮಾಡಿದಾಗ ಏನಾಗುತ್ತೆ ಎಲ್ಲ ಮೇಲ್ಗಡೆ ಕಟ್ ಆಗೋಗುತ್ತೆ. ಹಾಗಾದ್ ಮತ್ತೆ ಆ ಬೇರು ಬೆಳವಣಿಗೆ ಆಗಿ ಅದ್ ಮತ್ತೆ ಪ್ರೋಟೀನ್ ಅಂಶ ತಗೊಳ್ಳೋ ಹೊತ್ತಿಗೆ ಇನ್ನು 3-4 ತಿಂಗಳು ಬೇಕಾಗುತ್ತೆ, ಆವಾಗ ಏನಾಗುತ್ತೆ ನಮ್ಮ ಹೆಂಗಿನ ಬರದ ಇಳುವರಿ ಡೌನ್ ಆಗುತ್ತೆ. ಹಂಗಾಗಿ ಆದಷ್ಟು ನಮ್ಮ ರೈತರು ಎಚ್ಚರಿಕೆಯಿಂದ ಉಳುಮೆ ಮಾಡೋದಾಗ್ಲಿ ಎಲ್ಲ ಮಾಡಬೇಕು, ಆದಷ್ಟು ಸಮಗ್ರ ಕೃಷಿ ಮಾಡಿ ಮುಂದೆ ಬರ್ತೀರಾ. ಈಗ ನೀವು ಹೇಳಿದ್ರಿ ಸುಮಾರು 8 ಎಕರೆ ತೋಟದಲ್ಲಿ ನಾನು ಬಾಳೆ ಹಾಕೊಂಡಿದ್ದೀನಿ ಅಂತ ಹೇಳಿದ್ರಿ. ಈಗ ನಮ್ಮ ರೈತರಲ್ಲೆಲ್ಲ ಹೇಗೆ ಅಂತ ಅಂದ್ರೆ, ತೆಂಗಿನ ಗಿಡ ಹಾಕಿದ್ರೆ ಅದ್ರ ನೆರಳಲ್ಲಿ ಏನು ಬರೋದಿಲ್ಲ ಇನ್ನ, ಹಂಗಾಗಿ ಅಲ್ಲಿ ಏನು ಚೆನ್ನಾಗಿ ಯಾವ್ದು ಬರದೇ ಇರೋದ್ರಿಂದ ನಾವೇನು ಬೆಳೆಯಕ್ ಮನ್ಸು ಮಾಡೋದಿಲ್ಲ ಅಂತ ಹೇಳ್ತಾರೆ. ನೀವು ಅದರಲ್ಲಿ ಬಾಳೆನು ಕೂಡ ಹಾಕಿದೀನಿ ಅಂತ ಹೇಳ್ತೀರಾ, ಅದ್ರ ಜೊತೆಗೆ ಇತ್ತೀಚೆಗೆ ಕೋಕೋನು ಕೂಡ ಹಾಕಿದೀನಿ ಅಂತ ಹೇಳ್ತೀರಾ. ಈಗ ತೆಂಗಿನ ತೋಟದಲ್ಲಿ ಇರೋ ಬಾಳೆ ನಿಮಗೆ ಚೆನ್ನಾಗಿ ಬರ್ತಾ ಇದೆಯಾ, ನಿಮಗೆ ಲಾಭದಾಯಕವಾಗಿದೆಯಾ, ಹೇಗೆ? ನನ್ನ ತೆಂಗಿನ ತೋಟದಲ್ಲಿ ಇರೋ ಬಾಳೆ ನನಗೆ ತುಂಬಾ ಚೆನ್ನಾಗಿ ಇಳುವರಿ ಬರ್ತಾ ಇದೆ. ನಂದೀಗ 8 ಎಕರೆ ಬಾಳೆ ಇದೆ, ನಾನು ಹೆಚ್ಚು ಕಮ್ಮಿ 15-20 ದಿವಸಕ್ಕೆ ಒಂದ್ಸಲ ಕಟಿಂಗ್ ಆಗುತ್ತೆ, ನಂದು 1.5-2 ಟನ್ ವರೆಗೂ ನನಗೆ ಸಿಗುತ್ತೆ 20 ದಿವಸಕ್ಕೆ. ಹಂಗಾಗಿ ಇಳುವರಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಂದು. ಏನಿಲ್ಲ, ನೆರಳಿದ್ರು ಮಾಡ್ಬೋದು, ನಾವು ಶ್ರಮ ವಹಿಸಿ ಮಾಡ್ಬೇಕಷ್ಟೇ. ನೆರಳು ಅಂತ ಹೇಳಿ ಯಾವ್ದು ಬೆಳೆ ಬರಲ್ಲ ಅಂತ ನಾವು ಕೂತ್ಕೊಂಡ್ರೆ ಹಂಗೆ ಇರಬೇಕಾಗುತ್ತೆ. ನಾವ್ ಎಷ್ಟು ಪ್ರಯತ್ನ ಪಡ್ತೀವಿ ಅಷ್ಟು ನಮ್ಗೆ ಫಲ ಸಿಕ್ಕೇ ಸಿಗುತ್ತದೆ, ಮಾಡ್ಬೋದು. ಈಗ ನೆರಳಿನಲ್ಲಿ ಸ್ವಲ್ಪ ಕಷ್ಟ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರಿ, ಹೆಂಗ್ ಮಾಡ್ತಾ ಇದ್ರ, ಏನ್ ಮಾಡ್ತಿದ್ರ ಹೇಳಿ. ಏನಿಲ್ಲ, ನಾವು ಮಾಮೂಲಿ ಏನ್ ಮಾಡಿದೀನಿ ಅಂದ್ರೆ ಟ್ರಂಚ್ ಹೊಡ್ಸಿದೀನಿ, 1-1.5 ಅಡಿ ತೋಟದೊಳಗಡೆ ಟ್ರಂಚ್ ಹೊಡ್ಸಿದೀನಿ. ತೆಂಗಿನ ಮರದ ಲೈನ್ ಒಂದ್ ಲೈನ್ ನಾಟಿ ಮಾಡಿದೀನಿ, ಸೆಂಟ್ರಿಗೆ 2 ತೆಂಗಿನ ಮರ, ಸೆಂಟ್ರಿಗೆ ಒಂದ್ ಲೈನ್. ಹಂಗಾಗಿ ಅದ್ರಲ್ಲಿ ಆದಷ್ಟು ಮೇಲ್ಗಡೆ ಬಿಸಿಲು ಬೀಳೋ ತರಾನೆ ಮಾಡ್ಕೊಂಡಿದ್ದೀನಿ ನಾನು, ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಅಂತಂದ್ರೆ ಒಂದಷ್ಟು ಪ್ರಮಾಣದಲ್ಲಿ ಬಿಸಿಲು ಕೂಡ ಇರುತ್ತೆ, ಎಲ್ಲಿ ಚೆನ್ನಾಗಿ ಬಿಸಿಲು ಬೀಳುತ್ತೋ ಅಂತ ಜಾಗಕ್ಕೆ ನಮ್ಗೆ ಬಾಳೆ ಹಾಕೊಂಡ್ರೆ ಹೆಚ್ಚು ಅನುಕೂಲ ಆಗುತ್ತೆ ಅಂತೀರಿ? ಖಂಡಿತವಾಗ್ಲು. ಈಗ ಬಾಳೆಗೂ ಮತ್ತೆ ತೆಂಗು ಏನಿದೆಯೋ ಇದನ್ನ ನಾನು ಉಳುಮೆ ಮಾಡೋದಿಲ್ಲ ಅಂತ ಹೇಳಿದ್ರಿ, ಉಳುಮೆ ಮಾಡಿದ್ರೆ ಹೇಗೆ ಕಳೆ ನಿಯಂತ್ರಣ ಮಾಡ್ತಾ ಇದೀರಾ, ಮತ್ತೆ ಅದಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನ ಹೇಗೆ ಒದಗಿಸ್ತಾ ಇದ್ದೀರಾ? ಈಗ ನಾನು ಉಳುಮೆ ಮಾಡ್ದೇನೆ ಅಂದ್ರೆ ನಂದು ಏನಾಗುತ್ತೆ ಅಂದ್ರೆ, ಈಗ ಬಾಳೆ ಹಾಕಿರೋದ್ರಿಂದ ಒಳ ಆಮೇಲೆ ಏನ್ ಮಾಡ್ತೀನಿ ಅಂದ್ರೆ ನಾನು ಬಾಳೆನ ಕಟ್ ಮಾಡ್ತೀನಿ, ಬಾಳೆ ಕಟ್ ಮಾಡಿದ್ರೆ ಆ ಬಾಳೆ ಗೊನೆ ಮಾತ್ರ ಕಟ್ ಮಾಡ್ಕೋತೀನಿ, ಅದ್ ಏನಾದ್ರ ಕಾಂಡ ಇರುತ್ತೆ ಆ ಕಾಂಡ ಹಂಗೆ ಬಿಡ್ತೀನಿ. ಅದು ಹೆಚ್ಚು ಕಮ್ಮಿ ಒಂದ್ರಿಂದ ಒಂದೂವರೆ ತಿಂಗಳೊಳಗಡೆ ಬುಡ ಏನಿರುತ್ತೆ ಅದು ಕಾಂಡ, ಅದು ಅದಾಗೆ ಕೊಳಿಯಕ್ ಶುರು ಆಗುತ್ತೆ. ಕೊಳಿಯಕ್ ಶುರು ಆಗಿ ಅದೇ ಅಲ್ಲಿ ಗೊಬ್ಬರ ಆಗಿ ಉತ್ಪತ್ತಿ ಆಗುತ್ತೆ. ಗೊಬ್ಬರ ಆಗಿ ಉತ್ಪತ್ತಿ ಆದಾಗ ನನಗೆ ಇನ್ನೇನ್ ಕೆಳಗಡೆ ಇನ್ನೊಂದು ಮರಿ ಬಿಟ್ಕೊಂಡಿರ್ತೀನಿ ಬಾಳೆನ ನೆಕ್ಸ್ಟ್ ಬೆಳೆಗೆ, ಅದಕ್ಕೆ ಅದೇ 50% ಗೊಬ್ಬರ ಅದರಲ್ಲೇ ಸಿಕ್ಬಿಡುತ್ತೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಅಥವಾ ಕುರಿ ಗೊಬ್ಬರ ಈ ತರದ್ ಕೊಟ್ಕೋತೀನಿ. ಈಗ ಕಡಿದ್ರು ಕೂಡ ಅದನ್ನು ಅಲ್ಲೇ ಬುಡದಲ್ಲೇ ಹಾಕ್ತಾ ಇದ್ವಿ ಅಲ್ವಾ, ಅದು ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ ನಿಮ್ಗೆ? ಈ ಕಂಬನ ಕಡಿದನೆ ಹಂಗೆ ಬಿಡೋದು ಹೆಚ್ಚು ಒಳ್ಳೇದು ಅಂತ ಅನ್ಸುತ್ತೆ. ನಾವು ಕಡಿದ್ರೆ ಏನಾಗುತ್ತೆ ಅಂದ್ರೆ ಅದು ಬೇಗ ಒಣಗ್ಬಿಡುತ್ತೆ ಬಿಸಿಲಿಗೆ. ಒಣಗ್ಬಿಟ್ಟು ಅದು ಡ್ರೈ ಆದ್ರೆ ಒಂಥರ ತರಗ್ ತರ ಆಗೋಗುತ್ತೆ, ಅದರಲ್ಲಿ ಅಂತ ಏನ್ ಪೋಷಕಾಂಶ ಸಿಗಲ್ಲ, ಅದು ಕಡಿಮೆ ಪ್ರಮಾಣದಲ್ಲಿ ಗೊಬ್ಬರ ಉತ್ಪತ್ತಿ ಆಗುತ್ತೆ. ನಾವು ಹಾಗೆ ಬಿಟ್ಟಾಗ ಏನಾಗುತ್ತೆ, ಅದು ಹಸಿ ಇರೋದ್ರಿಂದ ಮೇಲ್ಗಡೆ ಅದಕ್ಕೆ ಗೊಬ್ಬರದೊಳಗಳೆಲ್ಲ ಸೇರ್ಕೊಂಡು ಮೇಲಿಂದನೆ ಕೊಳಿಯೋಕ್ ಶುರು ಆಗುತ್ತೆ. ಕೊಳಿಯೋಕ್ ಶುರು ಆದಾಗ ಅದು ಅದು ಏನಿರುತ್ತೆ ಅದ್ರ ಬುಡ, ಬುಡದ ಮುಖಾಂತರ ಪಕ್ಕದಲ್ಲಿ ಅದ್ರ ಮರಿ ಏನಿರುತ್ತೆ ಅದ್ರ ಬುಡದ ಮುಖಾಂತರನೇ ಗೊಬ್ಬರನ ಎಳ್ಕೊಳ್ಳುತ್ತೆ. ಹಂಗಾಗಿ ಅದಕ್ಕೆ ಹೆಚ್ಚಿಗೆ ಪೋಷಕಾಂಶ ಸಿಗುತ್ತೆ, ಅದರಿಂದ ಪೋಷಕಾಂಶ ಜಾಸ್ತಿ ಸಿಗುತ್ತೆ. ಹಂಗಾಗಿ ಆ ಮರಿ ಏನಿರುತ್ತ ಅದು ತುಂಬಾ ಚೆನ್ನಾಗಿ ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ, ಅದರ ಇಳುವರಿನೂ ಕೂಡ ಚೆನ್ನಾಗಿ ಬರುತ್ತೆ ಅನ್ನಂತದ್ದು. ಯಾವ ತಳಿ ಹಾಕೊಂಡಿದ್ದೀರಾ ಬಾಳೆ? ಏಲಕ್ಕಿ ಇದೆ ನಂದು, ಒಂದ 2000 ಏಲಕ್ಕಿ ಇದೆ, ಅದ್ರ ಜೊತೆಗೆ 2000 G9 ಇದೆ, 1000 ರಸಬಾಳೆ ಮಾಡಿದೀನಿ, ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬೂದ್ ಬಾಳೆ ಮಾಡಿದೀನಿ, ಅದ್ರ ಜೊತೆಗೆ ಸಕ್ಕರೆ ಬಾಳೆ ಅಂತ ಒಂದ್ ಇದೆ ಹೊಸ ತಳಿ, ಅದೊಂದು ಮಾಡಿದೀನಿ. ಈಗ ಅದ್ರ ಜೊತೆಗೆ ಇನ್ನೊಂದ್ ಯಾವ್ದಾದ್ರು ಇದು ನಮ್ಮ ನಂಜನಗೂಡ ರಸಬಾಳೆನ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀನಿ. ಅದು ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ, ಔಷಧಿ ಗುಣ ಇದೆ ಅಂತೇಳಿ ತುಂಬಾ ಕೇಳ್ತಿದಾರೆ ಅದನ್ನ. ಏನು ಸಕ್ಕರೆ ಬಾಳೆಯ ವಿಶೇಷತೆ ಏನು? ಸಕ್ಕರೆ ಬಾಳೆ ಅಂದ್ರೆ ಸೇಮ್ ನಮ್ಮ ಲೋಕಲ್ ಏನ್ ಬರುತ್ತೆ ಬೂದ್ ಬಾಳೆ ಅಂತ ಹೇಳ್ತಾರೆ, ಆ ಬೂದ್ ಬಾಳೆ ತರನೇ ಬರುತ್ತೆ, ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ ಅದಕ್ಕಿಂತ. ಆಮೇಲೆ ವೆಯ್ಟ್ ಜಾಸ್ತಿ ಬರುತ್ತೆ, ಬೂದ್ ಬಾಳೆ ಒಂದ್ 30 kg ವೆಯ್ಟ್ ಬಂದ್ರೆ ನಮ್ಗೆ, ಈ ಸಕ್ಕರೆ ಬಾಳೆ ಒಂದ್ 40-45 kg ವರೆಗೂ ವೆಯ್ಟ್ ಬರುತ್ತೆ. ತೂಕ ಜಾಸ್ತಿ ಬರುತ್ತೆ, ಅದಕ್ಕೆ ಬೇಡಿಕೆ ಇದೆಯಾ ನಮ್ಮ ಭಾಗದಲ್ಲಿ? ಆದಷ್ಟು ಇವಾಗ ಏನು ಈ ಶುಗರ್ ಇರೋರು ಮತ್ತೆ ಅಬಿಷಿಯಲ್ಸ್ ಎಲ್ಲ ಅದನ್ನೇ ಇಷ್ಟಪಡ್ತಿದ್ದಾರೆ, ಬೂದ್ ಬಾಳೆ ಮತ್ತೆ ಸಕ್ಕರೆ ಬಾಳೆನೇ ಇಷ್ಟಪಡ್ತಿದ್ದಾರೆ. ಈ ಏಲಕ್ಕಿ ಮತ್ತೆ G9 ಬಾಳೆ ಪಚ್ಚ ಬಾಳೆ ಅಂತ ಏನೇನು ಹೇಳ್ತೀವಿ ಅವನ್ನ ಉಪಯೋಗಿಸೋರು ಸ್ವಲ್ಪ ಕಮ್ಮಿನೇ. ಹಂಗಾಗಿ ಅದಕ್ಕೂ ಕೂಡ ಬಾಳೆಗೆ ಒಳ್ಳೆ ಬೇಡಿಕೆ ಇದೆ, ಬೆಲೆನೂ ಇದೆ ಅನ್ನುವಂತಹ ಕಾರಣಕ್ಕೆ ಅದನ್ನ ನೀವು ಸಾಕೊಂಡು ಇದ್ದೀರಿ. ಈ ಬೆಣ್ಣೆ ಹಣ್ಣಿಂದು ಒಂದಷ್ಟು ಗಿಡಗಳನ್ನು ಹಾಕೊಂಡಿದ್ದೀನಿ ಅಂತ ಹೇಳಿದ್ರಿ, ಯಾಕೆ ಹಾಕಿದ್ರಿ, ಎಷ್ಟು ವರ್ಷ ಆಯ್ತು ಹಾಕಿ? ನನ್ ಬೆಣ್ಣೆ ಹಣ್ಣಿಂದು ಇವಾಗ 3 ಆಗಿದೆ ನಾಟಿ ಮಾಡಿ, ತುಂಬಾ ಚೆನ್ನಾಗಿ ಬಂದಿದೆ. ಅದು ಏನಂದ್ರೆ ಇವಾಗ ಸ್ವಲ್ಪ ಡಿಮ್ಯಾಂಡ್ ಇದೆ ಅದಕ್ಕೆ ಬೆಣ್ಣೆ ಹಣ್ಣಿಗೆ, ಹಂಗಾಗಿ ಮಾಡಿದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಅದಕ್ಕೆ ಫಸಲು ಬಂದಾಗ ಬೆಲೆ ಹೆಂಗ್ ಸಿಗುತ್ತೆ ಅಂತ ನೋಡ್ಬೇಕು. ಈಗ ತೆಂಗಿನ ತೋಟದಲ್ಲಿ ಕೋಕೋ ಹಾಕೊಂಡಿದ್ದೀನಿ ಅಂತ ಹೇಳಿದ್ರಿ, ಯಾವ ತಳಿ ಹಾಕೊಂಡಿದ್ರಿ, ಇಲಾಖೆಯಿಂದ ಏನಾದ್ರೂ ಇದಕ್ಕೆ ಅನುಕೂಲಗಳನ್ನ ಮಾಡ್ಕೊಂಡ್ರೆ ಹೇಗೆ? ಇವಾಗ ನಾನು ತೆಂಗಿನ ತೋಟದಲ್ಲಿ 8 ಕೋಕೋ ಮಾಡಿದೀನಿ, ನಾನು 12 ಕೊಟ್ಟು ಒಂದು ಸೊಸಿ ಹಿಂಗೆ ಪರ್ಚೇಸ್ ಮಾಡಿದೀನಿ, ಕ್ಯಾಡ್ಬರಿ ಕಂಪನಿಯವರೇ ನನಗೆ ಸೊಸಿ ಕೊಟ್ಟಿದ್ದಾರೆ. ಆಮೇಲೆ ಇಲಾಖೆಯವರು ಏನ್ ಮಾಡಿದ್ದಾರೆ ಅಂದ್ರೆ ಅದನ್ನ ಡೈರೆಕ್ಟ್ ಆಗಿ ಕಂಪನಿಯವ್ರ ಕಡೆಯಿಂದ ಅವರೇ ಬಿಲ್ ತಗೊಂಡು ಇಲಾಖೆಯವರು ನನಗೆ ಎಕರೆಗೆ 6,700 ಅಂತ ಇಲಾಖೆಯವರು ನನಗೆ ಸಹಾಯಧನ ಕೊಡ್ತಿದ್ದಾರೆ. ಅದಿನ್ನು ಇವಾಗ ಬಿಲ್ಲಿಂಗ್ ಎಲ್ಲ ಆಗಿದೆ, ಇನ್ನೇನು ಅಮೌಂಟ್ ಹಾಕ್ಬೇಕು ನನ್ನ ಅಕೌಂಟ್ಗೆ, ಅದು ಈಗ ಹಾಕ್ತೀನಿ ಈ ವಾರದಲ್ಲಿ ಅಂತ ಹೇಳಿದ್ದಾರೆ. ಅದು ಕೋಕೋದಲ್ಲೂ ತುಂಬಾ ಚೆನ್ನಾಗಿದೆ, ಮಾಡ್ಬೋದು ಎಲ್ರು. ನಮ್ ಏನು ಈಗ ತೆಂಗಿನ ತೋಟನ ಖಾಲಿ ಬಿಡ್ತೀವಿ ನಾವು ಅಂತವ್ರೆಲ್ಲ ಬರೀ ತೆಂಗಿಗೋಸ್ಕರ ಬಿಟ್ಕೊಂಡಿದೀವಿ, ಅವರೆಲ್ಲ ಮಾಡ್ಬೋದು ಕೋಕೋನ. ಕೋಕೋಗೆ ಏನು ವಿಶೇಷವಾಗಿ ಕಾಳಜಿ ಮಾಡ್ಬೇಕು ಹೇಗೆ? ಇಲ್ಲ, ನಾನು ಈ ಕೇಳ್ಪಟ್ಟಗೆ ಕೋಕೋ ಒಂಥರ ಕಾಡ್ ಗಿಡ ಅಂತ ಹೇಳ್ತಾರೆ ಅದನ್ನ, ಹಂಗಾಗಿ ಅದಕ್ಕೇನು ಜಾಸ್ತಿ ಕೆಲಸ ಏನ್ ಬೇಕಿಲ್ಲ, ಅದಕ್ಕೆ ಕಡಿಮೆ ಪ್ರಮಾಣದಲ್ಲಿ ಗೊಬ್ಬರ ಕೊಟ್ಟರು ಸಾಕು, ಹಂಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂಚೂರು ನಾಟಿ ಮಾಡುವಾಗ ಸ್ವಲ್ಪ ಜಾಸ್ತಿ ಆಸಕ್ತಿ ವಹಿಸ್ಬೇಕು, ಆಮೇಲೆ ಅದಕ್ಕೆ ಯಾವ ಯಾವಾಗ ಕಾಲ ಕಾಲಕ್ಕೆ ನೀರ್ ಬೇಕಾಗುತ್ತೋ ನೀರ್ ಕೊಡೋಂಥದ್ದು, ನಿಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದಕ್ಕೆ ಗೊಬ್ಬರ ಹಾಕುವಂಥದ್ದು. ತುಂಬಾ ವಿಶೇಷವಾದಂತ ಕಾಳಜಿ ಏನು ಬೇಕಾಗಲ್ಲ, ಅದು ಆದಷ್ಟು ಬೇಗ ಬರುತ್ತೆ ಮತ್ತೆ ಹೆಚ್ಚು ಎಲೆಗಳನ್ನ ಉದುರಿಸುತ್ತೆ, ಸಾಕಷ್ಟು ಅನುಕೂಲವೂ ಕೂಡ ತೋಟಕ್ಕೆ ಆಗುತ್ತೆ ಅನ್ನಂತದ್ದು. ಜೇನು ಕೃಷಿಯ ಬಗ್ಗೆ ನಿಮಗೆ ವಿಶೇಷವಾದಂತ ಆಸಕ್ತಿ, ಯಾವಾಗ್ಲಿಂದ ಆಸಕ್ತಿ, ಹೇಗೆ ಮಾಡ್ತಾ ಇದ್ರು ಜೇನು ಕೃಷಿನ? ನಾನು ಹೆಚ್ಚು ಕಮ್ಮಿ ಒಂದು 10-12 ಜೇನು ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇತ್ತು, ಆದ್ರೆ ನನಗೆ ಅದು ಮಾಡಕ್ಕೆ ಅಂತ ನನಗೆ ಐಡಿಯಾಸ್ ಇರಲಿಲ್ಲ, ಹಂಗಾಗಿ ಕರೆಕ್ಟ್ ಆಗಿ ಅದ್ರ ಬಗ್ಗೆ ಯಾರು ನನಗೆ ಗೈಡೆನ್ಸ್ ಮಾಡಲಿಲ್ಲ, ಹಂಗಾಗಿ ಆಮೇಲೆ ಅದು ಹೆಂಗಂದ್ರೆ ಪರ್ಚೇಸಿಂಗ್ ಸ್ವಲ್ಪ ಕಷ್ಟ, ಪೆಟ್ಟಿಗೆ ಮತ್ತೆ ನಾವು ಹುಳು ಎಲ್ಲ ತಗೊಳಕ್ ಹೋದ್ರೆ 450 ರೂಪಾಯಿ ಹೇಳ್ತಾರೆ ಒಂದ್ ಪೆಟ್ಟಿಗೆ ಮತ್ತೆ ಹುಳುಗೆ, ಹಂಗಾಗಿ ಅಷ್ಟೊಂದೆಲ್ಲ ಬಂಡವಾಳ ಹಾಕ್ಬೇಕಲ್ಲ ಅಂತ ಯೋಚನೆ ಮಾಡ್ಕೊಂಡಿದ್ದೆ. ನಾನು ಹೋದ ವರ್ಷ ಏನಾಯ್ತು ಅಂದ್ರೆ ನಮ್ಮ ತೋಟಗಾರಿಕೆ ಇಲಾಖೆಯವ್ರ ಕಡೆಯಿಂದ ಕೆಲವೊಂದ್ ಪೆಟ್ಟಿಗೆಗಳು ಸಿಕ್ತು ನನ್ಗೆ, ಅದನ್ನ ನಾನು ಏನ್ ಮಾಡಿದೆ ಅಂದ್ರೆ ಅವ್ರ ಹತ್ರ ತಗೊಂಡೆ, ಮತ್ತೆ ನಾನು ಬೇರೆ ಕಡೆಯಿಂದ ಬರೀ ಖಾಲಿ ಪೆಟ್ಟಿಗೆಗಳನ್ನ ಪರ್ಚೇಸ್ ಮಾಡಿ ಅದನ್ನೇ ಡಿವೈಡ್ ಮಾಡ್ಕೊಂಡು ಜಾಸ್ತಿ ಮಾಡ್ಕೊಂಡಿದ್ದೀನಿ ಇವಾಗ. ಯಾಕೆ ಜೇನ್ ಸಾಕಾಣಿಕೆ ಮಾಡ್ಬೇಕು ಅಂತ ಹೇಳಿ ಯಾಕನ್ನಿಸ್ತು ನಿಮ್ಗೆ? ಜೇನ್ ಸಾಕಾಣಿಕೆ ಮಾಡಬೇಕು ಅಂತ ಏಕನಸ್ತು ಅಂದ್ರೆ, ನನ್ನ ತೆಂಗಿನ ತೋಟ ಜಾಸ್ತಿ ಇದೆ ನಂದು. ಆ ತೆಂಗಿನ ತೋಟ ಜಾಸ್ತಿ ಇರೋದ್ರಿಂದ ಇಳುವರಿ ಜಾಸ್ತಿ ಆಗುತ್ತೆ ಅಂತ ತುಂಬಾ ಜನ ಹೇಳಿದ್ರು, ಪರಾಗಸ್ಪರ್ಶ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಮಾಡಿದೆ. ಅದ್ರ ಜೊತೆಗೆ ನಂದು ಬಾಳೆ ಇದೆ, ಬಾಳೆನಲ್ಲಿ ಅದಕ್ಕೆ ಒಳ್ಳೆ ಮೇವು ಸಿಗುತ್ತೆ. ಬಾಳೆ ಇರೋದ್ರಿಂದ ಅದು ಬಾಳೆ ಹೂವಿನಿಂದ ಅದಕ್ಕೆ ಒಳ್ಳೆ ಮಕರಂದ ಸಿಗುತ್ತೆ. ಹಂಗೆ ತೆಂಗಿನಲ್ಲಿ ಅಷ್ಟೊಂದು ಮಕರಂದ ಸಿಗಲ್ಲ, ಅದಕ್ಕೆ ತೆಂಗಿನಲ್ಲಿ ಪರಾಗಸ್ಪರ್ಶ ಆಗುತ್ತೆ ಅಷ್ಟೇನೆ ಅದು. ಬಾಳೆ ಇರೋದ್ರಿಂದ ಅದಕ್ಕೆ ಒಳ್ಳೆ ಮಕರಂದ ಸಿಗೋದ್ರಿಂದ ತುಪ್ಪ ಜಾಸ್ತಿ ಸಿಗುತ್ತೆ ನಮ್ಗೆ. ಹಂಗಾಗಿ ಅದು ಒಂಥರ ಕಮರ್ಷಿಯಲ್ ಆಯ್ತು ಅಂದ್ರೆ, ಅದು ಈ ಸಮಗ್ರ ಕೃಷಿ ಅಂದ್ರೆ ಅದು ಒಂಥರ. ಈಗ ನನಗೆ ತೆಂಗಿಗೂ ಅನುಕೂಲ ಆಗುತ್ತೆ, ಈಗೇನ್ ಹಣ್ಣಿನ ಗಿಡಗಳು ಹಾಕಿದೀನಿ ಅದಕ್ಕೂ ಅನುಕೂಲ ಆಗುತ್ತೆ, ಪರಾಗಸ್ಪರ್ಶ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ, ಅದ್ರ ಜೊತೆಗೆ ನನಗೆ ತುಪ್ಪನೂ ಸಿಗುತ್ತೆ. ಅದನ್ನ ಮಾರ್ಕೆಟಿಂಗ್ ಮಾಡ್ತಾ ಇದೀನಿ, 1 ಕೆಜಿಗೆ 500 ರೂಪಾಯಿ ಅಂತ ಸೇಲ್ ಆಗ್ತಾ ಇದೆ, ಅದರಿಂದ ಒಳ್ಳೆ ಲಾಭ ಬರ್ತಾ ಇದೆ ನನಗೆ. ಈಗ ಜೇನು ಸಾಕಾಣಿಕೆ ಅದಕ್ಕೆ ತರಬೇತಿ ಅಗತ್ಯ ಅಂತ ಹೇಳ್ತಾರೆ, ನೀವೆಲ್ಲಿ ತರಬೇತಿ ತಗೊಂಡ್ರಿ? ನಾನು ಹೇಳ್ಬೇಕು ಅಂದ್ರೆ ನಾನು ತರಬೇತಿನೇ ತಗೊಂಡಿಲ್ಲ, ಈಗ ಕೆಲವು ರೈತರು ಮಾಡಿರೋ ಹತ್ರ ನೋಡ್ಬಿಟ್ಟು ತಿಳ್ಕೊಂಡು ಮಾಡಿದೀನಿ. ಅದು ಈಗ ನನಗೇನು ಅದನ್ನ ಮಾಡಿದ್ಮೇಲೆ ನನಗೆ ತರಬೇತಿ ಬೇಕು ಅಂತ ಏನು ಅನ್ಸೇ ಇಲ್ಲ ನನಗೆ. ನಾನೇ ಸ್ವಂತವಾಗಿ ಮಾಡಿದ್ದೀನಿ. ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ನನ್ನ ತೋಟಕ್ಕೆ ಹೆಚ್ಚು ಕಮ್ಮಿ ತಿಂಗಳಲ್ಲಿ 2-3 ಟೀಮು ನನ್ನ ತೋಟಕ್ಕೆ ಭೇಟಿ ಕೊಡುತ್ತೆ. ಯಾರು ಈ ಧರ್ಮಸ್ಥಳ ಸಂಘದವರು ಇದಾರಲ್ಲ, ಅವರು ಏನು ಕೃಷಿ ಪ್ರವಾಸ ಅಂತ ಮಾಡ್ತಾರೆ, ಅವರು ಈಗ ನೆನೇನು ಒಂದು ಟೀಮ್ ಇತ್ತು. ನನ್ನ ತೋಟ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಅವ್ರು ಬಂದು ಎಲ್ಲ ತೋರಿಸ್ಕೊಂಡು ಅಲ್ಲಿ ನನ್ನ ಹತ್ರನೇ ಗೈಡೆನ್ಸ್ ತಗೊಂಡು ಎಲ್ಲ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ನೀವೇ ಈಗ ಯಾರು ಚೆನ್ನಾಗಿ ಮಾಡ್ತಾ ಇದ್ರು ಅಂತರ್ ಜೊತೆ ಒಡನಾಟ ಇಟ್ಕೊಂಡು ಹೇಗೆ ಏನು ಅಂತೇಳಿ ತಿಳ್ಕೊಂಡು ಮಾಡ್ತಾ ಇದ್ರಿ. ಎಷ್ಟು ಪೆಟ್ಟಿಗೆಗಳನ್ನ ಈಗ ಇಟ್ಕೊಂಡಿದ್ರ ಲಕ್ಷ್ಮೀಶ್, ಮತ್ತೆ ಎಲ್ಲೆಲ್ಲಿ ಇಟ್ಟಿದ್ದೀರಾ ಅದನ್ನ? ನನ್ನ ತೋಟದಲ್ಲಿ ಈಗ ಸದ್ಯಕ್ಕೆ 25 ಪೆಟ್ಟಿಗೆ ಇದೆ. ನೆಕ್ಸ್ಟ್ ವರ್ಷದಲ್ಲಿ ಹೆಚ್ಚಿಗೆ 100 ಪೆಟ್ಟಿಗೆವರೆಗೂ ಹೋಗ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ದೀನಿ ನಾನು. ನನ್ನ ತೋಟದಲ್ಲಿ ಎಲ್ಲಾ ಕಡೆನು, ನನ್ನ ತಿರುಗಾಡೋ ಜಾಗ ಬಿಟ್ಟು ಹೊರಗಡೆ ತೋಟ ಸುತ್ತ ಎಲ್ಲಾ ಕಡೆನೂ ಇಟ್ಕೊಂಡಿದ್ದೀನಿ. ಎಲ್ಲಾ ಕಡೆನೂ ಕೂಡ ಇದೆ, ಸಾಕಷ್ಟು ಜೇನು ಕೂಡ ಉತ್ಪಾದನೆ ಆಗುತ್ತೆ. ಎಷ್ಟು ದಿವಸಕ್ಕೊಂದ್ಸಾರಿ ಜೇನು ಕೊಯ್ಲು ಮಾಡ್ತೀರಿ? ನಾನಿವಾಗ ನನ್ ಕೆಲವ್ರು ಹೇಳಿದ್ರು, ನನ್ ಜೊತೆ ಪೆಟ್ಟಿಗೆ ತಗೊಂಡವರು ಹೆಚ್ಚು ಕಮ್ಮಿ 6 ತಿಂಗಳಾಗಿದೆ, ಇನ್ನೂ ಅವರು ತುಪ್ಪನೆ ತೆಗಿಯಕಾಗಿಲ್ಲ. ನನ್ನ ತೋಟದಲ್ಲಿ 2ನೇ ಸಲ ತುಪ್ಪ ರೆಡಿ ಆಗಿದೆ. ಫಸ್ಟ್ ಈಗ ಹೆಚ್ಚು ಕಮ್ಮಿ 1 ತಿಂಗಳಲ್ಲಿ ಅಂದ್ರೆ ಈಗ ತೋಟಗಾರಿಕೆ ಇಲಾಖೆ ತಗೊಂಡಿದ್ದು, ಮೊದಲು ಮಾಡಿದ್ದು ಬೇರೆ ಇದೆ. ತೋಟಗಾರಿಕೆ ಇಲಾಖೆ ತಗೊಂಡಿದ್ದು ಅವ್ರು ಕೊಟ್ಟಿದ್ರು ಈಗ ಅದ್ಯಾವ್ದೋ ಸ್ಕೀಮ್ ಇತ್ತು ಅಂತ ಹೇಳಿ, ಅದ್ರಲ್ಲಿ ತಗೊಂಡಿದ್ರಲ್ಲಿ ನನ್ನ ಫ್ರೆಂಡ್ಸ್ ಗೆ ಸುಮಾರು ಜನ ಕೊಡಿಸಿದ್ದೆ ನಾನು. ಅವರು ನಾನ್ ನೋಡ್ಬಿಟ್ಟಿಗೆ ಇನ್ನೂ ಅದೇನ್ ಕೆಳಗಡೆ ಚೇಂಬರ್ ಬರುತ್ತೆ, ಅದು ಫ್ಯಾಮಿಲಿ ಚೇಂಬರ್ ಬರುತ್ತೆ ಕೆಳಗಡೆ, ಅದೇನೇ ಫುಲ್ ಆಗಿಲ್ಲ ಅಂದ್ರೆ ಅವ್ರ ಅಷ್ಟು ಮೇಂಟೈನ್ ಮಾಡಿಲ್ಲ ಅಂತ ನನ್ಗೆ ಅನ್ನಿಸ್ತು. ಆದ್ರೆ ನನ್ನ ತೋಟದಲ್ಲಿ ಅದು ಫುಲ್ ಮಾಡಿ ನಂದು ಮೇಲ್ಗಡೆ ಇನ್ನೊಂದು ಚೇಂಬರ್ ಅಲ್ಲಿ ತುಪ್ಪ ಕಟ್ಟಿ ಅದೊಂದು ತುಪ್ಪ ತೆಗೆದು 2ನೇ ರೌಂಡ್ ತುಪ್ಪ ಸಿಗ್ತಾ ಇದೆ ನನ್ಗೆ. ಈಗ ತುಪ್ಪ ತೆಗಿಲಿಕ್ಕೆ ಬೇಕಾದಂತ ಸಲಕರಣೆಗಳೆಲ್ಲ ಇದಾವ ಹೆಂಗೆ? ಅನೇ ಎಕ್ಸ್ಟೆಂಡ್ ತರಿಸಿದೀನಿ, ಇದೆ, ಅದರಲ್ಲೇ ತೆಗಿತಾ ಇದ್ದೀನಿ ನಾನು. ಮುಂಚೆ ಎಲ್ಲ ಏನ್ ಮಾಡೋ ಅಂದ್ರೆ, ನಾವು ನಮ್ಮ ತೋಟದಲ್ಲೆಲ್ಲ ಜೇನ್ ಕಟ್ಟವು, ಅದನ್ನ ಕಿತ್ತು ಬಿಟ್ಟು ಕೈಲಿ ಹಿಂಡು ಬಿಟ್ಟು ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಮರಿಗಳು ಇರುತ್ತೆ, ಮೊಟ್ಟೆ ಇರುತ್ತೆ, ಆಮೇಲೆ ಅದ್ರಲ್ಲಿ ಗಲೀಜೆಲ್ಲ ಇರುತ್ತೆ, ಅದೆಲ್ಲಾನು ಅದ್ರೊಳಗಡೆ ಹೋಗುತ್ತೆ. ಅದೆಲ್ಲಾನು ತಿಂದ್ರೆ ಆಮೇಲೆ ಕೆಲವರು ಹೇಳ್ತಾರೆ, ಅದು ತುಪ್ಪ ತಗೊಂಡ್ಬಂದ್ರೆ ಏ ನೀನ್ ತುಪ್ಪ ಕೊಟ್ಟೆಯಪ್ಪ ಅದು ಉಳಿ ಬಂದಿತ್ತು ತುಪ್ಪ ಅಂತಾರೆ. ಅದೇ ನಾನು ಏನ್ ಮಾಡ್ತೀನಿ ಅಂದ್ರೆ, ತುಪ್ಪ ತೆಗಿಯಕ್ಕೆ ಒಂದ್ ಸಪರೇಟ್ ಮಿಷಿನ್ ತಗೊಂಡಿದ್ದೀನಿ. ಅದರಲ್ಲಿ ಬರೀ ಏನಂದ್ರೆ ಒಂದ್ ಸ್ವಲ್ಪ ಪೊರೆ ತರ ಇರುತ್ತೆ ಮೇಲ್ಗಡೆ, ಅದನ್ನ ಎರೆದ್ಬಿಟ್ಟು ಆ ಮಿಷನ್ ಒಳಗಡೆ ಹಾಕ್ಬಿಟ್ಟು ಹಿಂಗ್ ತಿರುಗಿಸ್ಬಿಟ್ರೆ ಸಾಕು, ತುಪ್ಪ ಹೊರಗಡೆ ಚಿಮ್ಮುತ್ತೆ. ಅದು ಬರೀ ತುಪ್ಪ ಮಾತ್ರ ತಗೊಂಡು ಮತ್ತೆ ಆ ಹುಟ್ಟಿನ ಅದ್ರೊಳಗಡೆ ಇಡ್ತೀನಿ. ಮತ್ತೆ ಅದು ಏನಾಗುತ್ತೆ ಅಂದ್ರೆ, ಇವಾಗ ನಾನು ತುಪ್ಪ ತೆಗೆದೆ, ಹುಟ್ಟಿ ಸಮೇತ ತೆಗೆದ್ರೆ ಮತ್ತೆ ಹುಟ್ಟಿ ಕಟ್ಟಕ್ಕದು ಹೆಚ್ಚು ಕಮ್ಮಿ 2 ತಿಂಗಳು ಬೇಕಾಗುತ್ತೆ. ಅದು ನಾನು ಹುಟ್ಟಿ ತೆಗಿದೀನಿ ಹೋದ್ರೆ ಹೆಚ್ಚು ಕಮ್ಮಿ 15-20 ದಿವಸಕ್ಕೆ ತುಪ್ಪನೇ ಕಟ್ಬಿಡುತ್ತೆ. ಮತ್ತೆ ಅದು ಏನಾಗುತ್ತೆ ಅಂದ್ರೆ, ಇವಾಗ ಹುಟ್ಟಿ ಕಟ್ಟಕ್ಕೆ ಇಡೀ ಕೆಲಸ ಇರುತ್ತಲ್ಲ ಅದಕ್ಕೆ, ಅದು ಕೆಲಸ ಸೇವ್ ಆಯ್ತು. ಆ ಹುಳುಗಳು ಏನ್ ಮಾಡುತ್ತೆ, ತುಪ್ಪ ತುಂಬಾ ಕಡೆಗೆ ಕನ್ಸಂಟ್ರೇಷನ್ ಜಾಸ್ತಿ ಮಾಡುತ್ತೆ. ಹಂಗಾಗಿ ಅದು ನಾವು ಮಿಷಿನ್ ಅಲ್ಲಿ ತುಪ್ಪ ತೆಗೆದ್ರೆ ಬೇಗ ತುಪ್ಪ ಬರುತ್ತೆ ನಮ್ಗೆ. ಮೊಲ ಸಾಕಾಣಿಕೆನು ಕೂಡ ಮಾಡ್ತಾ ಇದ್ರಿ, 8 ವರ್ಷದಿಂದ ಮಾಡ್ತಾ ಇದ್ರಿ, ಎಷ್ಟು ಪ್ರಮಾಣದಲ್ಲಿ ಮೊಲಗಳ ಸಾಕಾಣಿಕೆಯನ್ನ ಮಾಡ್ತಾ ಇದ್ರಿ? ನಾನು ಮೊಲ ಸಾಕಾಣಿಕೆನ ಹೆಚ್ಚು ಕಮ್ಮಿ 7-8 ವರ್ಷದಿಂದನೇ ಮಾಡ್ತಾ ಇದ್ದೆ. ಒಂದ್ 4 ವರ್ಷ ಮಾಡಿದೆ, ಆಮೇಲೆ ಮಧ್ಯದಲ್ಲಿ ಒಂದ್ 2 ವರ್ಷ ಏನಕ್ಕೋ ಏನೇನೋ ಪ್ರಾಬ್ಲಮ್ ಆಯ್ತು, ಬಿಟ್ಬಿಟ್ಟೆ. ಹಂಗಾಗಿ ಈಗ ಮತ್ತೆ ಶುರು ಮಾಡಿದೀನಿ. ಈಗ ಒಂದ್ 20 ಮಾಡಿದೀನಿ ಇವಾಗ, ಅದನ್ನೇ ಈಗ ಜಾಸ್ತಿ ಮಾಡ್ಕೊಳ್ಳೋ ಪ್ಲಾನ್ ಅಲ್ಲಿ ಇದೀನಿ. ಅದು ಖಂಡಿತ ಮಾಡ್ತೀನಿ, ಯಾಕೆಂದ್ರೆ ನನ್ಗೆ ಅನುಭವ ಇದೆ ಅದ್ ಮಾಡಿ ಹೆಂಗ್ ಮಾಡ್ಬೇಕಂತ. ಹಂಗಾಗಿ ಅದನ್ನ ಸದ್ಯದಲ್ಲಿ ಜಾಸ್ತಿ ಮಾಡ್ಕೋತೀನಿ. ಅದು ಬ್ರೀಡಿಂಗ್ ಬೇಗ ಬೇಗ ಆಗೋದ್ರಿಂದ ಬೇಗ ಡೆವಲಪ್ ಆಗುತ್ತೆ. ಮೊಲ ಸಾಕಾಣಿಕೆ ಕಷ್ಟವೋ ಅಥವಾ ಹೇಗೆ? ಅದು ಯಾವ್ದೇ ಕೆಲಸ ಆದ್ರೂ ಅಷ್ಟೇ ಸರ್, ನಾವು ಹಿಂಗೆ ಅಂದ್ರೆ ಹಿಂಗ ಅದ್ರ ಮೇಲೆ ಇಂಟ್ರೆಸ್ಟ್ ಇದ್ರೆ ಯಾವ್ದು ಕಷ್ಟ ಆಗಲ್ಲ, ತುಂಬಾ ಈಸಿ. ಅದಕ್ಕೆ ಏನಂದ್ರೆ, ಮೇವ್ ಹಾಕೋದು ಒಂದ್ ಕೆಲಸ ಬಿಟ್ರೆ ಬೇರೆ ಏನು ಕೆಲಸ ಬರಲ್ಲ. ಕೆಲವೊಂದು ವೈರಸ್ಗಳು ಇರುತ್ತೆ, ಮನುಷ್ಯರಿಗೂ ಕಾಯಿಲೆ ಬರುತ್ತೆ, ಆತರ ಅದಕ್ಕೂ ಬರುತ್ತೆ, ಅದನ್ನ ನೋಡ್ಕೊಂಡ್ರೆ ಏನ್ ತೊಂದರೆ ಇಲ್ಲ. ಮೊಲ ಸಾಕಾಣಿಕೆ ಪ್ರಾರಂಭ ಮಾಡುವಂತದ್ದು ಹೇಗೆ, ಮರಿಗಳನ್ನೆಲ್ಲ ಎಲ್ಲಿ ತರ್ತೀರಿ, ಮತ್ತೆ ಹೇಗಿದೆ ಅದಕ್ಕೆ ಬೇಡಿಕೆ? ಬೇಡಿಕೆ ಇವಾಗ ಇನ್ನೂ ತುಂಬಾ ಜಾಸ್ತಿ ಆಗಿದೆ ಬೇಡಿಕೆ. ಇವಾಗ ಏನಂದ್ರೆ, ಲ್ಯಾಬ್ಗಳಲ್ಲೆಲ್ಲ ಪರ್ಚೇಸ್ ಮಾಡ್ತಿದ್ದಾರೆ. ಈಗ ನನ್ನ ಫ್ರೆಂಡ್ದೇ ಒಂದಿದೆ, ಅವರು ಹೈದರಾಬಾದಿಗೆ ಕೊಡ್ತಿದ್ದಾರೆ, ಅಲ್ಲಿ ತುಂಬಾ ಬೇಡಿಕೆ ಇದೆ. ಈಗ ಹೆಚ್ಚು ಕಮ್ಮಿ ಒಂದು 600-700 ಗ್ರಾಮ್ ಬಂದ್ರೇನೆ ಅದು ಹೆಚ್ಚು ಕಮ್ಮಿ 1,000-1,500 ಸಾವಿರಕ್ಕೆ ಇವಾಗ ಮಾರ್ಕೆಟಿಂಗ್ ಇದೆ, ತುಂಬಾ ಚೆನ್ನಾಗಿದೆ. ಎಲ್ಲಿ ತರ್ತೀರಾ ಮರಿಗಳನ್ನ ಮೊಲ ಸಾಕಾಣಿಕೆ ಮಾಡ್ಲಿಕ್ಕೆ? ಮುಂಚೆ ತಂದಿದ್ದು ನಾನು ಕೇರಳದಿಂದ ತಂದಿದ್ದೆ. ಇವಾಗ ರೀಸೆಂಟ್ ಆಗಿ ನನ್ನ ಫ್ರೆಂಡ್ಗೆ ನಾನ್ ಶುರು ಮಾಡಿದ್ನಲ್ಲ ಮುಂಚೆ ಈಗ ಒಂದು ಇಂಟ್ರೆಸ್ಟ್ ಅಲ್ಲಿ, ಅದಾದ್ಮೇಲೆ ಇನ್ನೊಬ್ ನನ್ನ ಫ್ರೆಂಡ್ ಶುರು ಮಾಡಿದ್ದ, ಅವನ್ ಫಾರಂ ಮೇಲೆ ಈಗ ನಾನು ತಗೊಂಬಂದಿದ್ದೀನಿ. ಹೇಗೆ ತರ್ತೀರಾ ಮರಿಗಳನ್ನ ಅಂತ ಅಂದ್ರೆ ಎಷ್ಟು ಬೆಲೆ ಆಗುತ್ತೆ, ಅದಕ್ಕೆ ದುಬಾರಿ ಆಗುತ್ತಾ ಹೇಗೆ? ಈಗ ನಾನು ಒಂದೊಂದ್ ಮರಿಗಳನ್ನ ಅದು ಈಗ ಬ್ರೀಡಿಂಗ್ ರೆಡಿ ಇದೆ, ನಾನು ತಂದಿರೋದು ಅಲ್ಲೇ ದೊಡ್ಡದು ಅಲ್ಲೇ ಪ್ರೌಢ ಅವಸ್ಥೆಗೆ ಬಂದಿದೆ. ಅದು ಹೆಚ್ಚಿಗೆ 1200 ರೂಪಾಯಿನ ಕೊಟ್ಟಿದ್ದೀನಿ ಅದಕ್ಕೆ ಒಂದೊಂದ್ ಮರಿಗೆ. ಅದು ಇನ್ನೇನು ಕ್ರಾಸಿಂಗ್ ಬಿಡ್ಬೋದು, ಕ್ರಾಸಿಂಗ್ ಬಿಟ್ರೆ ಇನ್ನ ಹೆಚ್ಚಿಗೆ ಒಂದ್ ತಿಂಗಳ ಮೇಲೆ 10 ದಿವಸಕ್ಕೆ ನನಗೆ ಮರಿನೇ ಬಂದ್ಬಿಡುತ್ತೆ. ಅದು ಫಾಸ್ಟ್ ಬ್ರೀಡಿಂಗ್. ಅದು ಇನ್ನೇನು ಮೇವನ್ನ ಹಾಕ್ತೀರಾ ಅದಕ್ಕೆ? ಮೇವಿನ ಮಾಮೂಲಿ ನಮ್ಮ ತೋಟದಲ್ಲಿ ಮೆಕ್ಕೆಜೋಳ ಮತ್ತೆ ಅದ್ರ ಜೊತೆಗೆ ನಮ್ಮ ಗಿಣಿ ಹುಲ್ಲು ನೇಪಿಯರ್ ಎಲ್ಲ ಹಾಕ್ಬೋದು. ಮತ್ತೆ ಫೀಡಿಂಗ್ ಏನು ಅಂಗಡಿಗಳಲ್ಲಿ ಸಿಗುತ್ತೆ ನಮ್ಮ ಹಸುಗಳಿಗೆಲ್ಲ ತರ್ತೀವಲ್ಲ ಅದೇ ಫೀಡಿಂಗ್ ಮಾಡಿದ್ರೆ ಆಗುತ್ತೆ. ಈಗ ಒಂದಷ್ಟು ಮರಿಗಳನ್ನ ತಂದ್ರೆ ಅದು ಎಷ್ಟು ದಿವಸಕ್ಕೆ ಮಾರಾಟಕ್ಕೆ ಬರುತ್ತೆ ಸರ್? ಕರೆಕ್ಟ್ ಆಗಿ ನಾವು ಸಾಕಿದ್ರೆ ಹೆಚ್ಚು ಕಮ್ಮಿ 4-5 ತಿಂಗಳಿಗೆ ಮಾರಾಟಕ್ಕೆ ಬರುತ್ತೆ. ಅದು ಅದು ಬೇಗ ಫಾಸ್ಟ್ ಆಗಿ ಬೆಳೆಯುತ್ತೆ, ಹಂಗಾಗಿ ಮಾಡಬಹುದು. ಅದು ತುಂಬಾ ಈಸಿ, ಬಹಳ ಸುಲಭವಾಗಿ ಅದನ್ನ ಮಾಡಬಹುದು. ಮತ್ತೇನು ಹೆಚ್ಚು ಕಾಳಜಿಯನ್ನ ಕೇಳೋದಿಲ್ಲ. 4-5 ತಿಂಗಳಲ್ಲಿ ನಮಗೆ ಅದನ್ನ ಮಾರಾಟವನ್ನು ಕೂಡ ಮಾಡಬಹುದು. ಹಂಗಾಗಿ ಒಂದಷ್ಟು ಹಣವನ್ನು ಕೂಡ ಸಂಪಾದನೆಯನ್ನ ಮಾಡಬಹುದು ಅನ್ನುವಂಥದ್ದು. ನಾಟಿ ಕೋಳಿಗಳ ಸಾಕಾಣಿಕೆ ಎಷ್ಟು ದಿವಸದಿಂದ ಮಾಡ್ತಿದ್ದೀರಿ? ಎಷ್ಟು ನಾಟಿ ಕೋಳಿಗಳನ್ನ ಸಾಕಾಣಿದಿರಿ? ನಾಟಿ ಕೋಳಿ ಸಾಕಾಣಿಕೆನ ಹೆಚ್ಚು ಕಮ್ಮಿ 4-5 ವರ್ಷದಿಂದ ಮಾಡ್ತಾ ಇದ್ದೀನಿ. ಆದ್ರೆ ಈಗ 100 ಕೋಳಿಗಳನ್ನ ಪರ್ಮನೆಂಟ್ ಆಗಿ ಇಟ್ಕೊಂಡಿದ್ದೀನಿ. ಅದನ್ನ ಏನ್ ಹೆಚ್ಚಿಗೆ ಆದದೆಲ್ಲ ಮಾರ್ಕೋತೀನಿ. ಅದಕ್ಕಿಂತ ಜಾಸ್ತಿ ಆದ್ರೆ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ. ಕೆಲವು ಟೈಮು ಇದಕ್ಕಿದಂಗೆ ಕಾಯಿಲೆಗಳು ಬಂದ್ಬಿಡುತ್ತೆ ನಾಟಿ ಕೋಳಿಗೆ. ಹಂಗಾಗಿ ಈ ಜಾಸ್ತಿ ಪ್ರಮಾಣದಲ್ಲಿ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ 100 ಇಟ್ಕೊಂಡಿದ್ದೀನಿ. ಅದರಲ್ಲಿ ಎಲ್ಲದಕ್ಕಿಂತ ಇದು ಏನ್ ಹೇಳಿದೆ ಈಗ ಮೊಲ ಸಾಕಾಣಿಕೆ ಇದೆಲ್ಲ ಏನ್ ಹೇಳಿದೆ ಅದೆಲ್ಲದಕ್ಕಿಂತ ಲಾಭ ಜಾಸ್ತಿ ಇದೆ ನಾಟಿ ಕೋಳಿನಲ್ಲಿ. ನಾಟಿ ಕೋಳಿಗಳ ಮಾರಾಟ ಹೇಗೆ ಮಾಡ್ತೀರಾ? ನಾನ್ ಸಾಕಿರೋ ನಾಟಿ ಕೋಳಿಗಳು ಹೆಚ್ಚಿಗೆ ನನ್ನ ಮನೆ ಹತ್ರನೇ ಖಾಲಿ ಆಗುತ್ತೆ. 450 ರೂಪಾಯಿ ಕೆಜಿಗೆ ನಮ್ಮ ಮನೆ ಹತ್ರನೇ ಬಂದು ತಗೊಂಡು ಹೋಗ್ತಾರೆ. ನಾನು ಯಾವ್ದೇ ಸಂತೆಗೆ ಹೋಗ್ಬೇಕಾಗಿಲ್ಲ. ಈಗ ನಾನು ಮೊಲ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಅಂದ್ರೆ ಅದೊಂದು ಸ್ವಲ್ಪ ಮಾರ್ಕೆಟಿಂಗ್ ಹುಡುಕ್ಬೇಕು ನಾನು. ಆದ್ರೆ ನಾಟಿ ಕೋಳಿ ಸಾಕಾಣಿಕೆಗೆ ಯಾವ್ದೇ ಮಾರ್ಕೆಟಿಂಗ್ ಹುಡುಕ್ಬೇಕಾಗಿಲ್ಲ. ನನ್ನ ಮನೆ ಹತ್ರನೇ ಬಂದು ತಗೊಂಡು ಹೋಗ್ತಾರೆ. ನನಗೆ 2 ಕೋಳಿ ಬೇಕು, 3 ಕೋಳಿ ಬೇಕು, 5 ಕೋಳಿ ಬೇಕು ಅಂತ ಹೇಳಿ ಅಲ್ಲೇ ಬಂದು ತಗೊಂಡು ಹೋಗ್ತಾರೆ. ಈಗ ನಾಟಿ ಕೋಳಿ ಸಾಕೋದ್ರಿಂದ ಮನೆ ಬಳಕೆಗೂ ಆಗುತ್ತೆ, ಒಳ್ಳೆ ಶುದ್ಧವಾದಂತಹ ಮಾಂಸವೂ ಕೂಡ ಸಿಗುತ್ತೆ. ಅದಲ್ಲದೆ ಬೇರೆ ಏನೇನು ಅನುಕೂಲ ಆಗುತ್ತೆ ನಾಟಿ ಕೋಳಿ ಸಾಕೋದ್ರಿಂದ? ಸರ್, ನಾಟಿ ಕೋಳಿ ಸಾಕೋದ್ರಿಂದ ನಮ್ಮ ಮನೆ ಹತ್ರ ತೋಟ ಇರೋದ್ರಿಂದ ಅಲ್ಲಿ ಕೆಲವೊಂದು ಈ ಬೇಡದಿರೋ ಹುಳಗಳೆಲ್ಲ ಇರುತ್ತೆ, ಅದನ್ನೆಲ್ಲ ತಿನ್ನುತ್ತದು, ಅದು ತಿಂದು ಬದುಕುತ್ತೆ. ಆಮೇಲೆ ನಾಟಿ ಕೋಳಿ ಅಂದ್ರೆ ಈಗ ನಾವು ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಬಾಯ್ಲರ್ ಕೋಳಿ, ಫಾರಂ ಕೋಳಿ ಎಲ್ಲ ಯಾವ್ದಾವ್ದು ಕೆಮಿಕಲ್ ಹಾಕಿ 40-45 ದಿವಸಕ್ಕೆಲ್ಲ ಕಟಿಂಗ್ ಬರುತ್ತೆ. ಅದನ್ನ ತಗೋಬಂದು ನಾವು ತಿನ್ನೋದಕ್ಕಿಂತ ಇದು ನಾಟಿ ಕೋಳಿ ನ್ಯಾಚುರಲ್ ಆಗಿ ಬೆಳೆಯುತ್ತೆ. ಆಮೇಲೆ ಗಿಡಗಳು ಹುಲ್ಲು ಎಲ್ಲ ತಿಂದು ಬೆಳೆಯೋದು ಇದು. ಹಂಗಾಗಿ ಇದು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೇದು. ಹಂಗಾಗಿ ಇದನ್ನ ಆರಾಮಾಗಿ ಮಾಡಬಹುದು. ಆಮೇಲೆ ಆದಷ್ಟು ನಾವು ಏನ್ ಮಾಡ್ಬೇಕಂದ್ರೆ ಇವಾಗ ಈ ಬಾಯ್ಲರ್ ಕೋಳಿ, ಫಾರಂ ಕೋಳಿ ಮತ್ತೆ ಫಾರಂ ಕೋಳಿ ಮೊಟ್ಟೆಗಳನ್ನ ತಿನ್ನೋದು ನಾವು ಆದಷ್ಟು ಕಮ್ಮಿ ಮಾಡಬೇಕು. ಯಾಕೆಂದ್ರೆ ನಾಟಿ ಕೋಳಿ ಮೊಟ್ಟೆಯನ್ನು ಉಪಯೋಗಿಸೋದು ಆದಷ್ಟು ರೂಢಿಸ್ಕೋಬೇಕು. ಯಾಕೆಂದ್ರೆ ಇವಾಗ ನಾವು ಫಾರಂ ಕೋಳಿ ಮೊಟ್ಟೆಗಳನ್ನ ತಿಂತಾ ಇದ್ರೆ ಅದು ತಿಂತಾ ಇದ್ರೆ ಕೆಮಿಕಲ್ ಟೇಸ್ಟ್ ಬರ್ತಾ ಇರ್ತದೆ. ಹಂಗಾಗಿ ಅದನ್ನೆಲ್ಲ ಆದಷ್ಟು ನಾವು ತಿನ್ನೋದು ಬಿಡಬೇಕು. ಮೀನ್ ಸಾಕಾಣಿಕೆ ಎಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಾ ಮತ್ತೆ ಹೇಗೆ ಮಾಡ್ತಾ ಇದ್ದೀರಾ? ಸರ್, ನಾನು 21 ಮೀಟರ್ 21 ಮೀಟರ್ದು 2 ಕೃಷಿ ಹೊಂಡ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಈಗ 2,000-4,000 ಮೀನ್ ಇದೆ ನನ್ನ ತೋಟದಲ್ಲಿ. ಹಂಗಾಗಿ ಅದು ಪರವಾಗಿಲ್ಲ, ಒಂದ ನನ್ಗೆ ಹೆಚ್ಚಿಗೆ 70,000-80,000 ವರ್ಷದಲ್ಲಿ ಏನಿಲ್ಲ ಅಂದ್ರೂ ಸಿಗ್ತಾ ಇದೆ ಮೀನ್ ಕೃಷಿಯಿಂದ. 70,000-80,000 ಸಿಗ್ತಾ ಇದೆ. ಏನು ವಿಶೇಷವಾದ ಕಾಳಜಿ ಬೇಕೋ ಮತ್ತೆ ಯಾವ ಸಂದರ್ಭದಲ್ಲಿ ಮೀನು ಮರಿಗಳನ್ನ ತಂದು ಬಿಡ್ತೀರಾ, ಯಾವಾಗ ಕೊಯ್ಲಿಗೆ ಬರುತ್ತೆ ಅದು? ಸರ್, ಹೆಚ್ಚಿಗೆ ಅಂದ್ರೆ ನಾವು ಜುಲೈ ಆಗಸ್ಟ್ ತಿಂಗಳಲ್ಲಿ ನಾವು ಮೀನ್ ಮರಿಗಳನ್ನ ತಂದು ಬಿಡ್ತೀವಿ. ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಅದು ಮಾಮೂಲಿ ಹೆಚ್ಚಿಗೆ 8-9 ತಿಂಗಳಿಗೆ ಕೊಯ್ಲಿ ಬಂದ್ಬಿಡುತ್ತೆ. ಅಂದ್ರೆ ಏನಂದ್ರೆ ಮರಿಗಳಲ್ಲಿ ನಾವು ಫಸ್ಟ್ ಮರಿ ತರ್ತೀವಲ್ಲ ಅವಾಗ ಸ್ವಲ್ಪ ಫೀಡಿಂಗ್ ಮಾಡ್ಬೇಕಷ್ಟೇ, ದೊಡ್ಡದಾದ್ಮೇಲೆ ಏನಿಲ್ಲ. ಬೇರೆ ಈಗ ನಮ್ಮ ಸ್ನೇಹಿತರು ಇವರು ನಾನು ಇಲ್ಲಿ ನೋಡೇ ಕಲ್ತಿದ್ದು ಇವಾಗ, ಇವರು ನಮ್ಮ ಸ್ನೇಹಿತರು ಮಂಜಣ್ಣ ಅವ್ರು ಮಾಡಿದ್ದಾರೆ, ಅವರು ಬಾಳೆದೆಲೆಗಳನ್ನ ಹಾಕ್ತಿದ್ದಾರೆ ಮೀನ್ಗೆ, ಅದು ತುಂಬಾ ಚೆನ್ನಾಗಿ ತಿಂತಾ ಇದೆ. ಅದು ನನಗೆ ಗೊತ್ತಿರಲ್ಲ, ಇಲ್ಲಿ ಬಂದು ನೋಡ್ಬಿಟ್ಟು ಹಾಕ್ ಶುರು ಮಾಡಿದೆ. ನಾನು ಫೀಡಿಂಗೇ ಮಾಡ್ತಾ ಇದ್ದೆ ಇಲ್ಲಿವರೆಗೂ. ಇವಾಗ ಇವ್ರ ತೋಟ ನೋಡಿದ್ಮೇಲೆ ನಾನು ಬಾಳೆದೆಲೆಗಳನ್ನ ಹಾಕ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ತಿಂತಾ ಇದೆ ನನ್ನ ತೋಟದಲ್ಲಿ. ಸಾಕಷ್ಟು ಹಣವು ಕೂಡ ದೊರಕುತ್ತೆ ಅದರಿಂದ. ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ ದೊರಕುತ್ತೆ. ನಾವು ಏನ ಸಮಗ್ರ ಕೃಷಿ ಅಂತ ಮಾಡ್ತೀವಿ, ಅದರಲ್ಲಿ ಇಂಥವೆಲ್ಲ ಇದ್ರೇನೆ ನಮ್ಗೆ ಕೆಲವೊಂದು ಆದಾಯ ಮೂಲ ಸಿಗೋದೇ ಇಂಥವ್ರಿಂದ. ಮೀನ್ ಸಾಕಾಣಿಕೆಯಿಂದ ಬೇರೆ ಇನ್ನೇನು ಅನುಕೂಲ ಲಭಿಸ್ತಾ ಇದೆ ನಿಮ್ಗೆ? ಮೀನ್ ಸಾಕಾಣಿಕೆಯಿಂದ ನನ್ಗೆ ಮಟ್ಟಿಗೆ ಏನು ಬೇರೆ ಏನು ಇಲ್ಲ, ಬಟ್ ಆದಾಯ ಒಂದು ಒಳ್ಳೆ ಆದಾಯ ಬರ್ತಾ ಇದೆ ಸರ್. ನೀರು ಸಾಕಾಗುತ್ತಾ ನಿಮ್ಗೆ? ಖಂಡಿತವಾಗ್ಲೂ ಸರ್, ಇವಾಗ ನನ್ನ ಕೃಷಿ ಹೊಂಡಗಳಲ್ಲಿ ನಾನು ಅದರಲ್ಲೂ ನ್ಯಾಚುರಲ್ ಆಗಿ ಮಾಡಿದ್ದೀನಿ, ಟಾರ್ಪಲ್ ಹಾಕಿಲ್ಲ ನಾನು, ನ್ಯಾಚುರಲ್ ಆಗಿ ಓಪನ್ ಭೂಮಿನಲ್ಲೇ ಇರೋದು. ಹಂಗಾಗಿ ಏನ್ ತೊಂದರೆ ಇಲ್ಲ, ನೀರ್ ಬೇಜನಿದೆ ಸರ್ ನನಗೆ, 4 ಬೋರ್ವೆಲ್ಗಳು ಇದಾವೆ, ಹಂಗಾಗಿ ನೀರ್ ಆಗ್ತಾ ಇದೆ. ಮೀನಿನ ಮಾರಾಟವನ್ನ ಹೇಗೆ ಮಾಡ್ತೀರಿ? ಮಾರಾಟ ಅಂದ್ರೆ ಮೀನುಗಾರರು ಇದಾರೆ, ಅವರು ಮಾರ್ಕೆಟ್ ಅಲ್ಲಿ ಅಂಗಡಿಗಳು ಮಾಡ್ಕೊಂಡಿದ್ದಾರೆ, ಅವರೇ ಬಂದು ನಮ್ಮ ತೋಟದಲ್ಲಿ ಒಂದು ಕೃಷಿ ಹೊಂಡಾಗಿ ಇಷ್ಟು ಅಂತ ಹೇಳಿ ಫಿಕ್ಸ್ ಮಾಡ್ಬಿಟ್ಟು ತಗೊಂಡು ಹೋಗ್ತಾರೆ. ಅಂದ್ರೆ ಒಟ್ಟಾರೆ ಇಷ್ಟು ಅಂತ ಹೇಳಿ ಕೊಟ್ಬಿಡ್ತೀರ ಅವ್ರಿಗೆ, ಯಾವ ಯಾವಾಗ ಬೇಕೋ ಅಂತ ಸಂದರ್ಭದಲ್ಲಿ ಬಂದು ಅವ್ರು ಅದನ್ನ ಹಿಡ್ಕೊಂಡು ಹೋಗ್ತಾರೆ. ಸ್ವಲ್ಪ ಬೇರೆ ಬೇರೆ ತರದ ಆಸಕ್ತಿನೂ ಕೂಡ ಇದಾವೆ. ಯಾವ್ದು ತುಂಬಾ ಅಪರೂಪ ಅಂತ ಅನ್ಸುತ್ತೋ ಆ ತರದನ್ನ, ಯಾವ್ದಕ್ಕೆ ಹೆಚ್ಚಿಗೆ ಬೇಡಿಕೆ ಬರ್ತಾ ಇದೆಯೋ ಅಂತ ಒಂದು ಬೆಳೆಯನ್ನ ಮಾಡ್ತಕ್ಕಂಥದ್ದು, ಸಾಕಾಣಿಕೆಯನ್ನ ಮಾಡ್ತಕ್ಕಂಥದ್ದು, ಈ ತರದೆಲ್ಲವುದನ್ನು ಕೂಡ ನೀವು ಮಾಡ್ಕೊಂಡಿದ್ದೀರಿ. ಇದರಲ್ಲಿ ಬಹಳ ವಿಶೇಷವಾಗಿ ಈ ಬಳ್ಳಿ ಆಲೂಗಡ್ಡೆಯನ್ನ ಬೆಳ್ಕೊಂಡಿರೋಂಥದ್ದು. ಯಾವಾಗ ಆಲೂಗಡ್ಡೆಯನ್ನ ಬೆಳೆದ್ರೆ ನೀವು ಹೇಗೆ ಅದರ ಬೆಳೆಯನ್ನ ಮಾಡ್ತಕ್ಕಂಥದ್ದು, ಎಲ್ಲಿ ತಂದ್ರಿ ಅದನ್ನ? ಸರ್, ಹೋದ ವರ್ಷ ನಮ್ಮ ಮೈಸೂರಿನಲ್ಲಿ ಈ ಗೆಡ್ಡೆ ಗೆಣಸು ಮೇಳ ಅಂತ ಇತ್ತು. ಆ ಗೆಡ್ಡೆ ಗೆಣಸು ಮೇಳದಲ್ಲಿ ನಾನು ತಗೊಂಬಂದಿದ್ದೆ. ಅದು ಹಾಕಿದಾಗ ಗೊತ್ತಿಲ್ಲ ನನಗೆ ಅದು ಏನಂತ, ಏನೋ ಬಳ್ಳಿ ಆಲೂಗೆಡ್ಡೆ ಅಂತ ಹೇಳಿದ್ರು ಅಂತ ತಂದಾಗ್ತೆ. ಇವಾಗ ರೀಸೆಂಟ್ ಆಗಿ ಅದು ಪ್ರಚಾರ ಬಂತು, ಅವಾಗ ಗೊತ್ತಾಯ್ತು ನನಗೆ ಬಳ್ಳಿ ಆಲೂಗೆಡ್ಡೆಲಿ ಇಷ್ಟೊಂದು ಉಪಯೋಗ ಇದೆ, ಕೆಜಿಗೇನೋ 250 ರೂಪಾಯಿ ಇದೆ ಅಂತ ಹೇಳಿ. ಹಂಗಾಗಿ ಈಗ ನನ್ನ ಸ್ನೇಹಿತರಿಗೆಲ್ಲ ಕೊಡ್ತಾ ಇದ್ದೀನಿ ನಾನೇ, ಹಾಕಿ ಹಾಕಿ ಅಂತ. ಈಗ ಮಂಜೇಗೌಡರಿಗೂ ಕೊಟ್ಟೆ, ಹಾಕಿ ಸರ್ ಅಂತ. ನನ್ನ ತೋಟದಲ್ಲಿ ಒಂದ್ ವರ್ಷ ಆಯ್ತು ನಾನು ತಂದಾಕಿ. ಇವಾಗ ಈ ಸಲನೂ ಹೋಗಿದ್ದೆ ಗೆಡ್ಡೆ ಗೆಣಸು ಮೇಳಕ್ಕೆ ಮೈಸೂರಿಗೆ. ಅದು ಈ ಸಲ ತುಂಬಾ ಪ್ರಚಾರದಲ್ಲಿ ಇತ್ತದು. ಹೇಗೆ ಬೆಳೆಯುವಂತದ್ದು ಈ ಬಳ್ಳಿ ಆಲೂಗಡ್ಡೆಯನ್ನ? ಸರ್, ಏನಿಲ್ಲ, ನಾವು ಮಾಮೂಲಿ ಈಗ ಏನು ಸೀಮೆ ಬದನೆಕಾಯಿ ಮತ್ತೆ ಈಗ ಆಗ್ಲಕಾಯಿ ತೊಂಡೆಕಾಯಿ ಎಲ್ಲ ಚಪ್ರ ಹಾಕಿ ಬೆಳಿತೀವಿ. ಅದೇ ತರ ಚಪ್ರ ಹಾಕಿದ್ರೆ ಅದು ಆರಾಮಾಗಿ ಬೆಳ್ಕೊಳ್ಳುತ್ತೆ ಸರ್. ಈಗೇನು ಗಡ್ಡೆಯನ್ನ ತಂದು ನೆಡ್ಬೇಕು ಅಥವಾ ಬಳ್ಳಿ ತಂದು ನೆಡ್ಬೇಕು? ಸರ್, ನಾನ್ ತಂದಿದ್ದು ಗೆಡ್ಡೆನೆ. ಬಳ್ಳಿ ತಂದ್ ನೆಟ್ರೆ ಬರುತ್ತೇನೋ ಗೊತ್ತಿಲ್ಲ ಒಟ್ನಲ್ಲಿ. ನಾನ್ ತಂದಿದ್ ಗೆಡ್ಡೆನೆ ತುಂಬಾ ಚೆನ್ನಾಗ್ ಬಂದಿದೆ. ಅದಕ್ಕೆ ಚಪ್ರ ಹಾಕ್ಬೇಕಾಗತ್ತಲ್ವಾ? ಹೌದ್ ಸರ್, ಚಪ್ರ ಹಾಕ್ಬೇಕಾಗುತ್ತೆ. ಎಷ್ಟು ದಿವಸಕ್ಕೆ ಬರುತ್ತೆ ಫಸಲು? ಸರ್, ನಂದು ಒಂದ್ ವರ್ಷಕ್ಕೆ ಬಂದಿದೆ ಈಗ. ಈ ಕುಯ್ಬೋದು, ಅದರಲ್ಲೇ ತಂದ್ಬಿಟ್ಟು ಈಗ ನಮ್ಮ ಸ್ನೇಹಿತರಿಗೆ ಕೊಟ್ಟಿದ್ದೀನಿ ಅದರಲ್ಲಿ. ಬೇರೆ ಬೇರೆ ತರಹದ ಗೆಣಸನ್ನ ಒಂದಷ್ಟು ಬೆಳ್ಕೋಬೇಕು ಅಂತ ಹೇಳಿ ಬೆಳೆದಿದ್ದೀರಾ? ಯಾವ್ಯಾವ ತರಹದ ಗೆಣಸನ್ನ ಬೆಳ್ಕೊಂಡಿದ್ದೀರಾ? ಅದನ್ನ ಏನ್ ಸುಮ್ನೆ ಆಸಕ್ತಿಗಾಗಿ ಬೆಳೆದಿದ್ದ ಅಥವಾ ಮಾರಾಟ ಮಾಡ್ತಿದ್ರ ಹೇಗೆ? ಇಲ್ಲ ಸರ್, ನಾನು ಮಾರಾಟ ಮಾಡ್ಬೇಕು ಅಂತ ಈಗ ಏನ್ ಹಣ್ಣಿನ ಗಿಡಗಳು ಹಾಕೊಂಡಿದ್ದೀನಿ ಮತ್ತೆ ಗೆಣಸು ಈ ತರದ್ ಏನ್ ಹಾಕೊಂಡಿದೀನಿ ಅದ್ ಯಾವ್ದನ್ನು ಮಾರಾಟ ಮಾಡ್ಬೇಕು ಅಂತ ಯಾವ್ದು ಹಾಕಿಲ್ಲ ಸರ್. ನನ್ ಮನೆಗೆ ಉಪಯೋಗಿಸ್ಕೋಬೇಕು, ನನ್ ಮನೆಗೆ ಉಪಯೋಗಿಸ್ಕೊಂಡು ಉಳ್ಕೊಂಡ್ರೆ ಯಾರಿಗಾದ್ರೂ ಕೊಡ್ಬೇಕು, ಆ ತರ ಪ್ಲಾನಿಂಗ್ ಅಲ್ಲಿ ಮಾಡಿದೀನಿ ಸರ್ ನಾನು. ನಿಮ್ಮ ಈ ಸಾಧನೆಯನ್ನೆಲ್ಲ ಗುರುತು ಮಾಡಿ ಚನ್ನರಾಯಪಟ್ಟಣದ ತಾಲೂಕು ಆಡಳಿತ ಏನಿದೆಯೋ ಅವರು 2022ನೇ ಇಸ್ವಿನಲ್ಲಿ ರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಏನಂತ ಅನಿಸ್ತು ಪ್ರಶಸ್ತಿ ಬಂದಂತ ಸರ್? ತುಂಬಾ ಖುಷಿ ಆಯ್ತು. ಅಧಿಕಾರಿಗಳು ನನ್ನನ್ನ ನಮ್ಮ ತಾಲೂಕಿನಿಂದ ಪ್ರಗತಿಪರ ರೈತ ಅಂತ ಹೇಳಿ ಗುರುತಿಸಿದ್ದಾರೆ. ಹಂಗಾಗಿ ನನಗೆ ತುಂಬಾ ಅದು ಹೇಳಕ್ಕಾಗಲ್ಲ, ಅಷ್ಟೊಂದು ಖುಷಿ ಆಗಿದೆ ಸರ್ ನನಗೆ. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಅಂದ್ರೆ ಹೇಗೆ ಮಾಡಂತದ್ದು ಲಕ್ಷ್ಮೀಶ್ ಅವರು? ನನ್ನ ಫೋನ್ ನಂಬರ್ 9482567405. ಈ ನಂಬರಿಗೆ ಕಾಲ್ ಮಾಡಿ, ನೀವು ಯಾವಾಗ ಕಾಲ್ ಮಾಡಿದ್ರು ನಾನು ಫೋನ್ ತೆಗಿತೀನಿ. ನನ್ನ ತೋಟಕ್ಕೆ ನೀವು ಬರೋದಾದ್ರೆ ನನಗೆ ಫೋನ್ ಮಾಡ್ಕೊಂಡು ಬನ್ನಿ, ನಾನು ಅವತ್ತಿರ್ತೀನಿ, ನೀವು ಬಂದು ನೋಡ್ಕೊಂಡು ಹೋಗ್ಬೋದು. ಇನ್ನೊಮ್ಮೆ ಹೇಳಿ ನಿಮ್ಮ ಸಂಪರ್ಕ ಸಂಖ್ಯೆ. 9482567405. ಒಳ್ಳೇದು ಲಕ್ಷ್ಮೀಶ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ಹಂಚಿಕೊಂಡ್ರಿ. ಕೃಷಿಯಲ್ಲಿಯೂ ಕೂಡ ಒಂದು ಒಳ್ಳೆಯ ಬದುಕನ್ನ ಕಟ್ಟಿಕೊಳ್ಳಬಹುದು ಅನ್ನುವಂಥದ್ದನ್ನ ತಾವು ಸಾಬೀತು ಮಾಡಿದ್ದೀರಿ. ಒಳ್ಳೆಯ ಬದುಕನ್ನ ಕಟ್ಕೊಂಡು ಒಳ್ಳೆಯ ಬದುಕನ್ನ ತಾವು ಬದುಕ್ತಾ ಇದ್ದೀರಿ. ಕೃಷಿಯೂ ಕೂಡ ಎಲ್ಲರ ಕೈಯನ್ನು ಕೂಡ ಹಿಡಿಯುತ್ತೆ. ಆದ್ರೆ ನಾವು ಶ್ರಮವನ್ನ ಹಾಕಬೇಕು, ಒಂದಷ್ಟು ಆಲೋಚನೆಯನ್ನ ಮಾಡಿ ನಾವು ಕೃಷಿಯನ್ನ ಮಾಡಬೇಕು ಅನ್ನುವಂಥದ್ದು. ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ಇವತ್ತು ನಮ್ಮ ಎಲ್ಲ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗುಳ ಹೋಬಳಿಯ ರಾಜಪುರದ ಯುವ ಪ್ರಗತಿಪರ ಕೃಷಿಕ ಆರ್ಡಿ ಲಕ್ಷ್ಮೀಶ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಇದು ಇಂದಿನ ಕಿಸಾನ್ ವಾಣಿ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಹೈನು ಹೊನ್ನು, ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತು ಬಾನುಲಿ ಸರಣಿ ಮೂಡಿಬರಲಿದೆ. ಇದರಲ್ಲಿ ದೇಸಿ ರಾಸುಗಳ ತಳಿಗಳ ಮತ್ತು ಅವುಗಳ ಲಭ್ಯತೆ ಈ ಕುರಿತು ಹಾಸನದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಣಿ ಅನುವಂಶೀಯತೆ ಮತ್ತು ಸಂವರ್ಧನೆ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಜಿಎಸ್ ನವೀನ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು, ಕೃಷಿ ರಂಗ ಕಿಸಾನ್ ವಾಣಿ. ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ, ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ. ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ. ಎಫ್ಎಂ 102.2 ಮೆಗಾಹರ್ಟ್ಸ್. ನೋಡಲಿ